ತಿಂಗಳಿಗೆ ದಿನ 100 ರೂಪಾಯಿ, ಅದು 3,000 ರೂಪಾಯಿ ಅಮೌಂಟ್ ತಂದು ಮಲ್ಲಿಹಳ್ಳಿಗೆ ನಮ್ಮೂರಾಗೆ 5 ಕುರೆಮರಿ ಮಾಡಿ, 5 ಕುರೆಮರಿ 10,000 ರೂಪಾಯಿ ಕೊಟ್ಟು ಬೋರ್ ಹಾಕ್ಸ್ತ. ಅದರಿಂದ ಬೋರ್ ಹಾಕ್ಸಿ ಅದ್ರಾಗೆ ಫಸ್ಟ್ ಸ್ಟಾರ್ಟಿಂಗ್ ಕನಕಾಂಬ್ರ ಹೂವು ತರಕಾರಿ ಮೆಣಸಿನ ಗಿಡ ಪ್ರತಿಯೊಂದು ಬೆಳೆದು ಅದನ್ನ ತಗೊಂಡಾಗಿ ಮತ್ತೆ ಮಾರ್ಕೆಟ್ ಬೆಂಗಳೂರಿಗೆ ತಂದಾಗ ಅಲ್ಲಿ ಮಾರಾಟ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬ, ದಸರಾ, ದೀಪಾವಳಿ ಟೈಮ್ ಅಲ್ಲೆಲ್ಲ ಮಾಡಿ ಅಲ್ಲಿಂದ ತಂದ ಹಣವ ಮತ್ತೆ ಎಲ್ಲ ನಾನು ಬೋರ್ ಇನ್ನೊಂದು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ ಅವಾಗ 6 ಗುಂಟೆ ಇತ್ತು ನಂದು ಫಸ್ಟ್ ಸ್ಟಾರ್ಟಿಂಗ್ ಜಮೀನು. 6 ಗುಂಟೆ ಜಮೀನು ಅಷ್ಟೇ ಇತ್ತು, 1 ಎಕರೆ ಇತ್ತು. ಅದ್ರಾಗ 6 ಗುಂಟೆ ರೇಷ್ಮೆ ಮಾಡಿದೆ, ರೇಷ್ಮೆ ಮಾಡಿ ಅದ್ರಾಗ 50 ಮೊಟ್ಟೆ ಮೇಸ್ತಿ. ಅದ್ರಾಗ 50 ಮೊಟ್ಟೆ ಮೇಸಿ ಅದ್ರಾಗೆ ಇಂಪ್ರೂವ್ ಮಾಡ್ಕೊಂಡು ಮತ್ತೆ ಎಕ್ಸ್ಟ್ರಾ 1 ಎಕರೆ ಹೊಲ ತಗೊಂಡು ಅದ್ರಾಗ ಎಕರೆಗೆ ರೇಷ್ಮೆ ಮಾಡಿದೀವಿ. ಈಗ ಅದ್ರಾಗೂ ತುಂಬಾ ಆದಾಯ ಬತ್ತೈತಿ, 3 ತಿಂಗಳಿಗೆ 1 ಬೆಳೆ. ಈಗ ಒಟ್ಟಾರೆ ನಿಮ್ದು ಎಷ್ಟು ಎಕರೆ ಕೃಷಿ ಭೂಮಿ? ನಮ್ದು 2 ಎಕರೆ ಕೃಷಿ ಭೂಮಿ ಐತೆ, ಇನ್ನು 2 ಎಕರೆ ನಮ್ಮ ಅಜ್ಜಾರ ಹೆಸರಿನಾಗೈತೆ. ಅದ್ರಾಗೆ ಸಾವೆ, ನವಣೆ, ಕೊರಲೆ ಅದನ್ನ ನೀವು ಮಾಡ್ತೀರಾ? ಎಲ್ಲ ಬೆಳಿತೀವಿ. ಮತ್ತೆ ಎಕ್ಸ್ಟ್ರಾ 2 ಎಕರೆ 1 ಚೀಲಕ್ಕೆ ಎಕರೆಗೆ ವರ್ಷಕ್ಕೆ ಅದನ್ನ 2 ಎಕರೆ ಸಪರೇಟ್ ಮಾಡ್ಕೊಂಡು ಗುತ್ತಿಗೆ ಮಾಡ್ಕೊಂಡು ಒಟ್ಟಾರೆ 6 ಎಕರೆ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದೀರಾ. ಎಕ್ಸ್ಟ್ರಾ 2 ಎಕರೆ ಇದು ಮಳೆ ಆಶ್ರಿತ 4 ಎಕರೆ ನೀರಾವರಿ ಮಾಡಿದ್ವಿ. ಈಗ SSLC ತನಕ ವಿದ್ಯಾಭ್ಯಾಸ ಮಾಡ್ಕೊಂಡ್ರಲ್ಲ, ಈಗ ಮುಂದೆ ಓದ್ಬೇಕಂತ ಅನಿಸ್ತಿಲ್ಲ ಸರ್? ಅವಾಗ ಬಾರಿ ನಮ್ಗೆ ಕಷ್ಟ, ಅವಾಗ ಏನು ಇರ್ಲಿಲ್ಲ. ಈಗ ನಿಮ್ಗೆ ಸೌಲಭ್ಯ ಇರ್ಲಿಲ್ಲ, ಸೌಲಭ್ಯ ಇರ್ಲಿಲ್ಲ, ಬಸ್ಸಿಂದ ರೂಟ್ ಇರ್ಲಿಲ್ಲ, ನಮ್ಗೆಲ್ಲ ಪ್ರತಿಯೊಂದು ಏನು ಸೌಲಭ್ಯ ಇರ್ಲಿಲ್ಲ, ಅಷ್ಟು ಹಣ ಇರ್ಲಿಲ್ಲ ಜಾಸ್ತಿಯ. ಹಂಗಾಗಿ ನಮ್ಗೆ ಓದಿಸ್ಬೇಕು ಅನ್ನಿಸ್ಲಿಲ್ಲ. ಬೆಂಗಳೂರಿಗೆ ಹೋಗ್ಬೇಕಂತ ಯಾಕೆ ಅನಿಸ್ತಾರೆ? ಎಲ್ಲರೂ ಹೋಗಿದಾರಲ್ಲ, ನಾನು ಹೋಗ್ಬೇಕು, ನಾನು ದುಡ್ಡು ತರಬೇಕು ಅಲ್ಲಿಂದವ ಅನ್ನೋ ತರಕ್ಕೆ ನಾನು ಹೋಗಿದ್ದೆ. ಅದು ಹೋದೆ ಅಲ್ಲಿ ನನಗೆ ಯಾಕ ಪಾಸ್ ಆಗ್ಲಿಲ್ಲ, ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವ್ ಅಲ್ಲಿ. ಹೌದು, ಇಲ್ಲಿ ಅದೇ ದುಡ್ಡು ತಂದು ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿ. ಅಂದ್ರೆ ಎಲ್ಲ ಒಂದ್ ಕಡೆ ನಿಮಗೆ ಅಲ್ಲಿ ಹೋಗಿದ್ದು ಸ್ವಲ್ಪ ದುಡಿದ್ದು ಉತ್ತಮ ಆಯ್ತಲ್ಲ. 3,000 ರೂಪಾಯಿ ತಂದಿದ್ದೆ, 3,000 ತಂದು ಈಗ ಅದು ಎಷ್ಟು ಲಕ್ಷ ಮಾಡ್ಕೊಂಡಿನ ಗೊತ್ತಿಲ್ಲ. ಬೋರ್ಗಳು 4 ಬೋರ್ಗಳು ಮಾಡ್ಕೊಂಡಿನಿ, ಎಲ್ಲಾ ತರದ್ ಕೃಷಿ ಅನುಭವ ಇತ್ತ ಮೊದ್ಲೇ ನಿಮ್ಗೆ? ಹ್ಮ್ ಸರ್, ನಮ್ಮ ಅಪ್ಪಾಜಿ ಮಾಡೋದು, ಅದು ಕೃಷಿ ಅನುಭವ ಇತ್ತು. ಅದಕ್ಕೆ ನಮ್ಮ ಅಪ್ಪ ಮಾಡತ್ತಲ್ಲ, ನಾನು ಮಾಡ್ಬೇಕು ಅಂದ ಒಂದ್ ಚಲ ಹಿಡ್ಕೊಂಡು ಎಲ್ಲ ಬೋರ್ ಹಾಕ್ಸಿದ್ರು ನಮ್ಮೂರಾಗೆ. ನಾನು ಬೋರ್ ಹಾಕ್ಸ್ಬೇಕು, ಅದ್ರ ತರಕಾರಿ ಬೆಳಿಬೇಕು, ರೇಷ್ಮೆ ಬೆಳಿಬೇಕು ಅಂತ ಎಲ್ಲಾ ಪ್ರತಿಯೊಂದು ಮಾಡ್ಕೊಂಡು ಇವಾಗ ಕೋಳಿ ಮಾಡಿದೀನಿ, ಕುರಿ ಮಾಡಿದೀನಿ, ಹಸು ಮಾಡಿದೀನಿ. ಎಲ್ಲಾ ತರದ್ದು ನಮ್ಮ ತೋಟದಲ್ಲಿ ಎಲ್ಲಾ ತರದ್ದು ಹಣ್ಣು ಹಂಪ್ಲು ಗಿಡಗಳೆಲ್ಲ ಇದಾವೆ, ಪ್ರತಿಯೊಂದು. ಅಂದ್ರೆ ಯಾವ್ದಕ್ಕ ಒಂದಕ್ಕೆ ಸೀಮಿತ ಆಗ್ಬಾರ್ದು, ಎಲ್ಲಾ ತರದ್ನು ಮಾಡಿದ್ರೆ ಅದ್ರಾಗ 10,000, ಇದ್ರಾಗ 20,000, ಅದ್ರಾಗ 50,000 ಅಂದ್ರೆ ವರ್ಷಕ್ 4-5 ಲಕ್ಷ ಆದಾಯ ಬರುತ್ತೆ ನಮಗೆ. ಸರ್, ಈಗ ರೇಷ್ಮೆ ಅಂತಂದ್ರೆ ನಿಮ್ಮ ಒಂದು ಭಾಗದಲ್ಲಿ ಬೆಳಿಬೇಕಂತ ಯಾಕನ್ಸ್ತು? ಸರ್, ನಮ್ಮೂರಾಗೆ ಫಸ್ಟ್ ಪ್ರಭುಲಿಂಗಪ್ಪನವರು ಬೆಳಿತಿದ್ರು. ಫಸ್ಟ್ ಅವ್ರು ಬೆಳಿಬೇಕಾದ್ರೆ 60 ರೂಪಾಯಿ ಕೆಜಿ ಇತ್ತವ ಫಸ್ಟ್, ಅವಾಗ ಅದು ಬಹಳ ಯತಿ ಆಗೋದು. ಅವಾಗ ಹೋಗ್ತಾ ಹೋಗ್ತಾ ನೋಡ್ಕೊಂಡ್ರು ಎಲ್ಲಾ ತರದ್ನು ನೋಡ್ಕೊಂಡು ಅವಾಗ ಇವ್ರು ಮಾಡ್ತಾರೆ ಮತ್ತೆ 200-250 ರೂಪಾಯಿ ಕೆಜಿ ನಂಗೆ ಬಂತದು. ಅವಾಗ ಅಲ್ಲಿಷ್ಟಿಂದ ಸ್ಟಾರ್ಟ್ ಮಾಡಿದ್ರು ನಮ್ಮೂರ ಸುಮಾರು 10 ಜನ ಸ್ಟಾರ್ಟ್ ಮಾಡಿದ್ರು ಫಸ್ಟ್. 10 ಜನ ಬಂದು ಇವತ್ತು 50 ಜನ ಇದೀವಿ ಟೋಟಲ್ ರೇಷ್ಮೆ ಬೆಳೆಯೋರು. ಈಗ 700 ರೂಪಾಯಿ ಕೆಜಿ, 600 ರೂಪಾಯಿ ಕೆಜಿ ಇದೆ ಇವಾಗ. ಅದರಷ್ಟು ಜಾಸ್ತಿ ಆದಾಯ ಬರೋದು ಯಾವ್ದು ಇಲ್ಲ. ಅದು ನಮ್ಮೂರಿಗೆ ವಸ್ತುರ್ಗ ತಾಲೂಕಿಗೆ ಮಲ್ಲಿಹಳ್ಳಿನೇ ಹೈಯೆಸ್ಟ್ ರೇಷ್ಮೆಗೆ. ಅದನ್ನ ನೋಡ್ಕೊಂಡು ಸುತ್ತಮುತ್ತಲೆಲ್ಲ ಬೆಳೆದು ಒಳ್ಳೆ ಲಾಭ ತಾಂತಿದ್ದಾರೆ ಇವಾಗ. ಈಗ ರೇಷ್ಮೆಯಲ್ಲಿ ಒಳ್ಳೆಯ ಒಂದು ಆದಾಯ ಬರಬೇಕಂತಂದ್ರೆ ರೇಷ್ಮೆ ಕೃಷಿ ಯಾವ ರೀತಿ ಮಾಡ್ಬೇಕು? ರೇಷ್ಮೆ ಕೃಷಿ ಅಂದ್ರೆ ಫಸ್ಟ್ ನಾವೆಲ್ಲ ಮನೆಗಳಿದ್ದು ಶೆಡ್ ಮಾಡ್ಕೊಂಡಿದ್ದು ಫಸ್ಟ್. ನಮ್ಗೆ ಬಹಳ ದುಡ್ಡಿನ ಪ್ರಾಬ್ಲಮ್ ಇತ್ತು, ಫಸ್ಟ್ ಶೆಡ್ ಹಾಕಿದ್ದು 25-35-50-35 ಈ ತರ ಶೆಡ್ ಹಾಕಿದ್ದು. ಶೆಡ್ ಹಾಕೊಂಡ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಅದ್ರಾಗೆ ಇಲಾಖೆಗೆ ಏನೇನು ಅನುದಾನ ಕೊಡ್ತಾರೆ, ಈ ಗಿಡ ಹಾಕಿದ್ರೆ 1 ಎಕರೆಗೆ 2,800 ಗುಣಿ ಹಾಕ್ತಿವಿ. ಅದನ್ನ ಹಾಕಿದ್ರೆ ನಮ್ಗೆ NRG ಸ್ಕೀಮ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ 60,000 ಕೊಟ್ರು. ಮತ್ತೆ 2ನೇ ವರ್ಷ ಎರಡನೇ ತೋಟ ನಿವಾರಣೆ ಅಂತ ಹೇಳಿ ಅದಕ್ಕೆ 60,000 ಕೊಟ್ರು. ಮತ್ತೆ 3ನೇ ವರ್ಷ 60,000 ಕೊಟ್ರು. ಅದನ್ನೆಲ್ಲ ಉಪಯೋಗಿಸ್ಕೊಂಡು ನೀಟಾ ತೋಟ ಮಾಡ್ಕೊಂಡು ಮತ್ತೆ ಶೆಡ್ಗೆ ನಮ್ಗೆ ಅಮೌಂಟ್ ಕೊಟ್ರು, 2.5 ಲಕ್ಷ ಕೊಟ್ರು. ನಾವು ಡೈರೆಕ್ಟ್ ಮನೆನೇ ಮಾಡಿವು, ಅದು ಮನೆ ಉಪಯೋಗ ಆಯ್ತು. ಮತ್ತೆ ಡ್ರಿಪ್ಪಿಗೆ ಕೊಟ್ರು, ಅದು 2,800 ಗುಣಿ 1 ಎಕರೆಗೆ ಹಿಡಿತ್ತೆ. ಅದು 2,800 ಗುಣಿಗೆ ನಾವು ಸುಮಾರು 200 ಮೊಟ್ಟೆ ಮೇಸ್ತೀವಿ. 200 ಮೊಟ್ಟೆ ಮೇಸ್ತು ಅಂದ್ರೆ 2 ಕ್ವಿಂಟಲ್ ಗೂಡು ಬರುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗ್ 2008 ಮಾಡ್ಬೇಕಾರೆ 300-350 ರೂಪಾಯಿ ಇತ್ತು, ಇವತ್ತು ಡಬಲ್ ಆಯ್ತಿ. ಇನ್ನು ಮುಂದೆ 1,000 ರೂಪಾಯಿ ಕೆಜಿಗೆ ಹೋಗ ಮೂಮೆಂಟ್ ಇತ್ತು. ಈಗ ಬ್ಯಾಸಿಗೆ ನಾವೀಗ ಮೊನ್ನೆ ಹಾಕೊಂಡು 700 ರೂಪಾಯಿ ಕೆಜಿ ನಂಗೆ ಹಾಕೊಂಡು 1 ಕ್ವಿಂಟಲ್ ಒಳ್ಳೆ ರೇಟ್ ಐತೆ. ಅದು 2 ಪ್ಲಾಟ್ ಮಾಡಿದ್ದೆ ಫಸ್ಟ್. ನನಗೆ ಒಬ್ನೇ ಅಲ್ಲ, ನಮ್ಮನೆಗೆ ಒಬ್ಬಂಟಿಗ್ರು, ನಾವು ಜಾಸ್ತಿ ಜನ ಇಲ್ಲ, ನಮ್ಮವ್ವ, ನಮ್ಮಪ್ಪ, ನಾನು 4 ಜನ ಇದೀವಿ ಸಣ್ಣ ಮಕ್ಕಳು. ಹಂಗಾಗಿ 1 ಪ್ಲಾಟ್ ಮಾಡ್ಕೊಂಡಿನಿ ಇವಾಗ. ಅದು 2.5 ತಿಂಗಳಿಗೆ 1 ಬೆಳೆ. ಎರಡೂವರೆ ತಿಂಗಳಿಗೊಮ್ಮೆ ಬೆಳೆ ಅಂದ್ರೆ 100 ಮಟ್ಟಿಗೆ ಒಂದ್ ಕ್ವಿಂಟಾಲ್ ಗೂಡು ಬರುತ್ತೆ. ಒಂದ್ ಕ್ವಿಂಟಾಲ್ಗೆ ಅದು 500 ಇದ್ರೆ 50,000, 600 ಇದ್ರೆ 60,000, 700 ಇದ್ರೆ 70,000. ನನಗೀಗ 70,000 ತಾಮಂದೆ, ಅದ್ರಾಗೇನ ಅಂತ ಖರ್ಚು ಏನ್ ಜಾಸ್ತಿ ಬರಲ್ಲ. ಸ್ವಂತಕ್ಕೆ ನಾವು ಬೇಸೆ ಹೊಡ್ಕೊಂತೀವಿ. ಈಗ ಮನೆ ಎಲ್ಲ ಹೊಲದಲ್ಲೇ ನಿರ್ಮಾಣ ಮಾಡಿದ್ರೆ ಸರ್? ನಾನು 3 ಮನೆ ರೇಷ್ಮೆ ಮನೆನೆ ಮಾಡ್ಕೊಂಡು. ಯಾಕೆ ಅಷ್ಟೊಂದು ಮಾಡಿದ್ರಿ ಸರ್? ಈಗ ಮಾಡ್ಬೇಕು ಅನ್ನೋದು ಹುಮ್ಮಸ್ಸು. ಫಸ್ಟ್ ಸ್ಟಾರ್ಟಿಂಗ್ 25-41 ಮಾಡ್ಕೊಂಡಿ ಫಸ್ಟ್ ರೇಷ್ಮೆ ಮನೆ, ಅದಕ್ಕೆ 25,000 ಬೀಳ್ತಾಂದೆ. ಮತ್ತಿನ್ನೊಂದು 33-25, ಆ ಮನೆಗೆ 2,00,000 ಬೀಳ್ತಾಂದೆ. ಮತ್ತೆ ಇನ್ನೊಂದು ಸ್ವಂತಕ್ಕೆ ನನ್ ದುಡ್ಡಿನಾಗೆ 51 ಅಡಿ 60 ಅಡಿ ನನ್ನವು ಎರಡತ ಜಮೀನ್ ಇದಾವೆ. ಎರಡ್ ತಾಲು ಜಮೀನ್ಗು ಮಾಡಿದೀನಿ. ಅಲ್ಲಿಗೆ ಹೋದಾಗ ಅಲ್ಲಿ ಮೇಸೋದು, ಇಲ್ಲಿ ಬಂದಾಗ ಇಲ್ಲಿ ಮೇಸೋದು. ಹಾಗೆ ಈಗ ಒಂತ ಮಾಡ್ಕೊಂಡಿನಿ. ಜಾಸ್ತಿ ಎತ್ತಲ್ಲ ನಮ್ಗೂ, ಅದಕ್ಕೆ ಒಂತ ರೇಷ್ಮೆ ಮಾಡ್ತೀನಿ 100 ಮಟ್ಟೆಯ. ಇವಾಗ ಇನ್ನೊಂದು ಶೆಡ್ಗೆ ಕುರಿ ಬಿಟ್ಟಿದೀನಿ 10. ಮತ್ತೆ ಈಗ 200-300 ಕೋಳಿದಾವೆ, ನಾಟಿ ಕೋಳಿಗಳು. ಅದ್ರಾಗೆಲ್ಲ ಮೊಟ್ಟೆ ಪ್ರತಿಯೊಂದು ಎಲ್ಲ ಆದಾಯ ತಿಂಗಳ ಆದಾಯ ಬರುತ್ತೆ. ಮೊಟ್ಟೆಗೆ ದಿನ ಆದಾಯ ಬರುತ್ತೆ, ತಂದೋಗ್ತಾರೆ. ಮತ್ತೆ ಹಾಲು ಡಾಲ್ ಹಾಕ್ತೀನಿ, ನಾವು 4 ಹಸುಗಳಿದಾವೆ. ಎಲ್ಲದ್ರಾಗೂ ಆದಾಯ ಬರ್ತೈತೆ. ಈಗ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಾಗ ಅವ್ರು ಹೇಳ್ದಂಗೆ ಕೇಳ್ಬೇಕು. ಈಗ ಅವರು 8 ಅವರ್ ಕೆಲಸ ಕೊಡ್ತಾರೆ, 8 ಅವರ್ ಕೆಲಸ ನಿಂತು ಮಾಡ್ಬೇಕು, ನಮಗೆ ಅಷ್ಟು ಇದಾಗಲ್ಲ. ಈಗ ನಮ್ದೊಂದ್ರೆ ಇಲ್ಲಿ 4 ಕೆಲಸ ಮಾಡ್ತೀವಿ, 2 ವಿಶ್ರಾಂತಿ ತಾಂತೀವಿ. ಇಲ್ಲೇ ಅಷ್ಟು ಸುಖ ಬೆಂಗಳೂರಾಗಿರಲ್ಲ. ನಮ್ಮನ್ನೇ ನೋಡ್ಕೊಂಡು ಇನ್ನ ಉಳಿದ ರೈತರು ನಮ್ ತರ ಮಾಡಿಬಿಟ್ರೆ ಬೆಂಗಳೂರಿಗೂ ಹೋಗೋದ್ ಬೇಡ, ಎಲ್ಲಿಗೂ ಹೋಗೋದ್ ಬೇಡ. ಸಾಧನೆ ಮಾಡಬಹುದು, ಸಾಧನೆ ಮಾಡಬಹುದು. ನಾವೆಲ್ಲ ಮಾಡಿದೀವಿ ಇವಾಗಲೇ. ಈಗ ಹೇಳಿದ್ರ ನೀವು ಒಳ್ಳೆಯ ಗುಣಮಟ್ಟದ ಒಂದು ಗೂಡನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರ. ಈಗ ಒಳ್ಳೆಯ ಒಂದು ಗುಣಮಟ್ಟದ ಗೂಡು ಬರ್ಬೇಕಂತಂದ್ರೆ ಉತ್ತಮವಾದ ತಳಿಯ ಸೊಪ್ಪನ್ನ ಬೆಳಿಬೇಕಾಗುತ್ತೆ. ಯಾವ ತಳಿ ಸೊಪ್ಪು ಬೆಳೀತಾ ಇದ್ರಿ? ವಿ1 ಅಂತ ಹೇಳಿ ಆ ಸೊಪ್ಪು ಹಾಕಿದ್ರೆ ನಂಬರ್ 1 ಕ್ವಾಲಿಟಿ ಬರುತ್ತೆ ಗೂಡು. ಈಗೆಲ್ಲ ಮರಗಡ್ಡಿ ಅಂತ ಬಂದಿದೆ. ಹ್ಮ್ ಸರ್, ಮರಗಡ್ಡಿ ಬಂದಿತ್ತೆ ಅಂದ್ರೆ ಇವಾಗ ದನಗಳು ಸಾಕೋರು ಕಮ್ಮಿ. ಅವ್ರೇನ್ ಮಾಡ್ತಾರೆ, 8 ಅಡಿಗೆ ಹಾಕ್ಬಿಡ್ತಾರೆ. 8 ಅಡಿಗೆ ಹಾಕ್ಬಿಟ್ಟು ಅದು ಖರ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಏನಂದ್ರೆ ಅಷ್ಟು ಉತ್ಕೃಷ್ಟವಾದ್ರೆ ಆ ಸೊಪ್ಪು ಬರಲ್ಲ ಮರಗಡ್ಡೆ. ವಿ1 ಇದು ನಾವು ಸ್ವಂತಕ್ಕೆ ಉಳುಮೆ ಮಾಡ್ತೀವಲ್ಲ, 4 ಹಾಕಿರ್ತೀವಿ. 4 ಹಾಕಿದ್ರೆ 1 ಎಕರೆಗೆ 2,800 ಗುಣಿ, 250 ಮೊಟ್ಟೆ ಮೇಸ್ತೀವಿ. ಅದು 400 ಗುಣಿ ಕುತ್ಕೊಳತ್ತಿ 1 ಎಕರೆಗೆ. ಮರ ಪದ್ಧತಿ ಆದ್ರೆ ಜಾಸ್ತಿ ಹುಳ ಮೇಸಕ್ಕ ಅಲ್ಲ, ಹೆಚ್ಚು ಇಳುವರಿನೂ ಬರಲ್ಲ ಮರಗಡ್ಡಿಗೆ. ನಮ್ದಿತ್ತಲ್ಲ, ಇದು ಬೇಸಾಯ ಮಾಡ್ತೀವಲ್ಲ, ಈಗ ಎಲ್ಲಾ ಕಡೆಗೂ 4 ಉಕ್ಕೆ ಹೊಡಿತೀವಲ್ಲ, ಹಂಗಾಗಿ ಅದು ಒಳ್ಳೆ ಉತ್ಕೃಷ್ಟವಾದ ಸೊಪ್ಪು ಬರುತ್ತೆ. ಈಗ ಗುಣಮಟ್ಟದ ಸೊಪ್ಪು ಬರ್ಬೇಕಂತಂದ್ರೆ ಒಳ್ಳೆಯ ಒಂದು ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ರೆ ವಿ1 ತಳಿ ಅಂದ್ರೆ ಸೊಪ್ಪನ್ನ ಯಾವ ರೀತಿ ಗೊಬ್ಬರ ಕೊಟ್ಟು ಬೆಳೆಸ್ತೀರಾ ಸರ್? ಸೊಪ್ಪು ಅಂದ್ರೆ ನಾವು ಈ ರೇಷ್ಮೆದು ರೇಷ್ಮೆ ಎಲ್ಲ ಮುಗಿದ್ಮೇಲೆ ವೇಸ್ಟೇಜ್ ಬರುತ್ತಲ್ಲ, ಅದಕ್ಕೆ ಎರೆಹುಳು ತೊಟ್ಟಿ ಮಾಡಿದೀವಿ, ಮತ್ತೆ ಬಯೋಜಿಸ್ಟ್ ತೊಟ್ಟಿ ಮಾಡಿದೀವಿ. ಆ ಎರೆಹುಳು ತೊಟ್ಟಿ ಒಳಗೆ ಹಾಕ್ಬಿಟ್ಟು ಇದು ಹಸುಗಳು ಗೊಬ್ಬರ ಇರುತ್ತಲ್ಲ ಅದ್ರ ಮ್ಯಾಕೆ ಮುಚ್ಚುತ್ತೀವಿ. ಮುಚ್ಚಿದ ಮೇಲೆ 2 ಓಪನ್ ಮಾಡಿರ್ತೀವಿ, 2 ತೊಟ್ಟಿದಾವೆ, 15 ಉದ್ದದವು, 8 ಆಗಲ್ಲ, 2 ಓಪನ್ ಇದಾವೆ. ಒಂದ್ ತೊಟ್ಟಿಗೆ ಹಾಕ್ತಿವಿ, ಒಂದ್ ತೊಟ್ಟಿಗೆ ಹಾಕಿದ್ಮೇಲೆ ಅದೆಲ್ಲ ಅಳತ್ಕೊಳತ್ತಿ, ಅದಕ್ಕೆ ಎರೆಹುಳು ಇರುತ್ತೆ, ಎರೆಹುಳೆಲ್ಲ ತಿಂದ್ಮೇಲೆ ಅದು ಇನ್ನೊಂದ್ ಕಡೆಗೆ ಹಾಕ್ತಿವಿ, ಒಂದ್ ಖಾಲಿ ಬಿಟ್ಟಿರ್ತೀವಿ, ಅದಕ್ಕೆ ಬರುತ್ತೆ ಎರೆಹುಳ. ಅದ್ ಖಾಲಿ ಆದ್ಮೇಲೆ ಅದ್ರಾಗ ಪೌಡರ್ ಮಾಡುತ್ತ, ಅದು ಪೌಡರ್ ಆದ್ಮೇಲೆ ಈ ಕಡೆಗೆ ಬರುತ್ತೆ. ಅದನ್ನೆಲ್ಲ ತಗೊಂಡಾಗಿ ನಾವು ಸೊಪ್ಪಿಗೆ ಹಾಕ್ತಿವಿ. ಎರೆಹುಳ ಗೊಬ್ಬರ, ಎರೆಹುಳದ ಗೊಬ್ಬರ ಹಾಕಿದ್ರೆ ರಾಸಾಯನಿಕ ಗೊಬ್ಬರ ಹಾಕದೇ ಇಲ್ಲ ನಾವು. ಹಾಕಬಾರ್ದು ಅಂತಾರಲ್ವಾ? ಹಾಕಬಾರ್ದು, ಹಾಕಿದ್ರೆ ಭೂಮಿ ಎಲ್ಲ ಕೆಟ್ಟೋಗುತ್ತೆ. ಗುಣಮಟ್ಟ ಸೊಪ್ಪರಲ್ಲ, ಆ ಭೂಮಿ ಎಲ್ಲ ಬರಡಾಗಿ ಹೋಗುತ್ತೆ. ಆತರ ನಾವು ಎರೆಹುಳದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಎರೆಹುಳದ ಗೊಬ್ಬರ ಇತ್ತಲ್ಲ ಅದು ಸೂಪರ್, ಗೊತ್ತಿಲ್ಲವಷ್ಟು ಜನಕ್ಕೆ, ಅದನ್ನ ನೋಡ್ಕೆ ಮಾಡ್ಕೋಬೇಕು. ಈಗೆಲ್ಲ ಸೊಪ್ಪಿಗೆ ಏನಾದ್ರೂ ರೋಗ ಬರುತ್ತಾ ಸರ್? ಸೊಪ್ಪಿಗೆ ರೋಗ ಬರುತ್ತೆ, ರೋಗ ಬಂದ್ರೆ ಅಲ್ಲಿ ರಾಮನಗರ ಮಾರ್ಕೆಟ್ನಾಗೆ ಅದು ಎಲ್ಲ ಫ್ರೀ ಕೊಡ್ತಾರೆ. ಅಟ್ಯಾಕ್ ಅಂತ ಬರುತ್ತೆ, ಅದು ಮಲ್ಬರಿಚ್ಚು ಅಂತ ಬರುತ್ತೆ. ಸೊಪ್ಪಿಗೆ ಫಸ್ಟ್ ಸ್ಟಾರ್ಟಿಂಗ್ ಕಡ್ಡಿ ಕಟ್ ಮಾಡಿ 15-20 ದಿವಸಕ್ಕೆ ಒಂದ್ಸತಿ ಸಿಂಪರಣೆ ಮಾಡಿಬಿಡ್ತೀವಿ, ಕಂಟ್ರೋಲ್ ಆಗಿಬಿಡುತ್ತೆ. ಒಟ್ಟಿಗೆ ಬೆಳೆ ಬೆಳೆಗೂ ಮಾಡ್ಬೇಕು, ಅದೇನ್ ಜಾಸ್ತಿ ಏನ್ ಖರ್ಚು ಬರಲ್ಲ. ರೇಷ್ಮೆಗೆ ಒಂದ 300 ರೂಪಾಯಿ ಕೊಟ್ರೆ 2 ಟ್ಯೂಬ್ ಕೊಡ್ತಾರೆ, ಅವಂತ ಸಿಂಪರಣೆ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಏನ್ ರಾಸಾಯನಿಕ ಗೊಬ್ಬರ ಜಾಸ್ತಿ ಹಾಕಿದ್ರೆ ರೋಗ ಜಾಸ್ತಿ ಆಗುತ್ತೆ. ನಾವ್ ಸ್ವಂತಕ್ಕೆ ಮಾಡ್ಕೊಂತೀವ, ಏನೇ ಇಲ್ಲ ಅಂದ್ರೆ ಯಾವ್ದೇ ರೈತರಾದ್ರೂ 6 ಒಂದ್ಸತಿ ಲಾರುವೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಹಂಗ ಆತರ ಹಾಕಿದ್ರೆ ಯಾವ್ದೇ ರೋಗ ಬರಲ್ಲ ರೇಷ್ಮೆಗೆ, ಒಳ್ಳೆ ಗುಣಮಟ್ಟ ಸೊಪ್ಪು ಬರುತ್ತೆ. ಈಗ ನೀವು ಮೊಟ್ಟೆ ತಂದು ಸಾಕಾಣಿಕೆ ಮಾಡ್ತೀರಾ ಅಥವಾ ಚಾಕಿ ಹುಳ ತರ್ತೀರಾ? ಫಸ್ಟ್ ನಾವು ಮೊಟ್ಟೆ ತಂದು ಸ್ವಂತಕ್ಕೆ ಮಾಡ್ಕೊಂತಿದ್ದು, ಅವಾಗ ವೆಹಿಕಲ್ಸ್ ಇರಲಿಲ್ಲ, 2008 ಬರೀ ಬಸ್ ಹೋಗ್ತಿದ್ದು. ಆಮೇಲೆ ರೈತರು ಕಡಿಮೆ ಇದ್ದು, ಅವ್ ಬಸ್ನಾಗ ಹಾಕ್ತಿರ್ಲಿಲ್ಲ, ಭಾರಿ ರಿಸ್ಕ್ ಆಗೋದು. ಆಮೇಲೆ ಈಗ ರೈತರು ಜಾಸ್ತಿ ಆದ್ರು ಸುತ್ತಮುತ್ತಕ್ಕೂ ನಮ್ಮ ಹಳ್ಳಿಯಲ್ಲಿ ಸುತ್ತ ಭಾಗದಾಗೆ ಜಾಸ್ತಿ ಇರೋದು. ಇಲ್ಲಿ ಮೊಳಕಾಲ್ಮೂರು ಈ ಕಡೆ ಜಗಳೂರು ಕಡೆಗಿದ್ದಾರೆ, ಅಲ್ಲಿ ಹೊಸರ್ಗ ತಾಲೂಕ್ನಾಗೆ ಅಂದ್ರೆ ನಮ್ಮ ಹಳ್ಳಿ ತಂಡಗ ಕುರುಬಳ್ಳಿ ಸೋಮೇನಹಳ್ಳಿ ಕಡವೆಗೆರೆ ಕಾಚಾಪುರ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಈಗ ಅದ್ರಾಗ ಒಂದು ಊಜಿ ನೋಣ ಅಂತ ಬರುತ್ತೆ, ಆ ಊಜಿ ನೋಣ ಒಬ್ರು ಮನೆಯಿಂದ ಇನ್ನೊಬ್ರು ಮನೆಗೆ ಹೋಗುತ್ತೆ, ಅದನ್ನ ನಿಯಂತ್ರಣ ಮಾಡ್ಬೇಕಲ್ಲ, ಕಂಟ್ರೋಲ್ ಮಾಡ್ಬೇಕಲ್ಲ, ಹಂಗಾಗಿ ಸೊಳ್ಳೆ ಪರದೆ ಹಾಕ್ತಿವಿ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ಈಗ ಎಲ್ಲಾರು ಒಂದೇ ಸತಿ ಕಟ್ ಮಾಡಲ್ಲ, ಕಡ್ಡಿಯ ಬ್ಯಾಚ್ ಬ್ಯಾಚ್ ಮಾಡಿರ್ತಾರಲ್ಲ, ಹಂಗಾಗಿ ಈಗ ಇಲ್ಲಿ ರೋಗ ತಗಲುತ್ತೆ ಅಲ್ಲಿ ರೋಗ ತಗಲುತ್ತೆ ಅಂತ ಹೇಳ್ಬಿಟ್ಟು ನಾವು ಧರ್ಮಪುರ ಮತ್ತೆ ಮಂಡ್ಯ ಶಿರಾ ಎಲ್ಲಾ ಕಡೆಗೂ ಚಾಕಿ ಸೆಂಟರ್ ಇದಾವೆ. ಅವ್ರಿಗೆ ಚಾಕಿ ಸೆಂಟರ್ಗೆ ಹೇಳ್ತೀವಿ, ಇಷ್ಟು ಜನ 20 ಜನಕ್ಕೆ ಒಂದೇ ಸತಿ ಮೊಟ್ಟೆ ಇಳಿಸ್ಬೇಕು. ಮೊಟ್ಟೆ ಇಳಿಸಬೇಕು ಅಂದ್ರೆ ಅವರು ವೆಹಿಕಲ್ಸ್ ಹಾಕಿ ತಂದು. ಈಗಲೂ ಮೊಟ್ಟೆನೇ ತರ್ತೀರಾ ನೀವು? ಇಲ್ಲ, ನಮಗೆ ಹುಳನೇ ಕೊಟ್ಬಿಡ್ತಾರೆ, ಚಾಕಿ ಮಾಡಿರ್ತಾರೆ, ಎರಡನೇ ಹಂತದ ಹುಳ ತಂದು 9ನೇ ದಿವಸಕ್ಕೆ ಕೊಟ್ಟೋಗ್ತಾರೆ, 8ನೇ ದಿವಸಕ್ಕೆ ಅದನ್ನ ನಾವು ಮೇಸ್ತೀವಿ 20 ದಿನಕ್ಕೆ. ಈಗ ಯಾವ್ದು ಉತ್ತಮ ಅಂತೀರ, ಮೊಟ್ಟೆ ತಂದು ಸಾಕಾಣಿಕೆ ಮಾಡೋದು ಉತ್ತಮ ಅಂತೀರೋ ಅಥವಾ ಚಾಕಿ ಹುಳ ತಂದು ಸಾಕಾಣಿಕೆ ಮಾಡೋದು ಉತ್ತಮ? ಮೊಟ್ಟೆ ತಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಅಂದ್ರೆ ಜಾಸ್ತಿ ದಿನ ಕೆಲಸ ಇರುತ್ತೆ, ಕೆಲಸ ಹಿಡಿತ್ತೆ. ಈಗ ಅಷ್ಟು ಜನಕ್ಕೆ ಗೊತ್ತಿರಲ್ಲ, ಈಗ ನಾವು ಒಬ್ರೆ ತಂದು ಮಾಡಕ್ ಹೋದ್ರೆ ಇನ್ ಸಪ್ರೇಟ್ ಒಬ್ರು ಇರ್ತಾರಲ್ಲ ಅವರು ನೊಣ ಬಿಟ್ಬಿಡ್ತಾರೆ, ಊಜಿಗೆ ನೋಣ ಅವ್ರು ಸಪ್ರೇಟ್ ಮಾಡ್ತಿರ್ತಾರೆ, ಸಬ್ ಸಪ್ರೇಟ್ ಬ್ಯಾಚ್ ಆಗ್ತಾರೆ, ಅದಕ್ಕೆ ನಾವು ಒಂದೇ ಬ್ಯಾಚ್ ಮಾಡಿರ್ತೀವಿ. ಅದಕ್ಕೆ ಚಾಕಿ ಹುಳು ತಂದು ಒಂದೇ ಸತಿ ಎಲ್ಲರೂ ಮಾಡಿದ್ರೆ ಅದು ಅನುಕೂಲ, 4,200 ರೂಪಾಯಿ ತಾಂತಾರೆ. ಮತ್ತೆ ಅದ್ರಾಗೆ ಸಹಾಯಧನ ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ, 1,200 ರೂಪಾಯಿ. ಮತ್ತೆ ಗೂಡು ಮಾರಿ ಬಂದಾಗ 1 ಕೆಜಿಗೆ 30 ರೂಪಾಯಿ ಸಹಾಯಧನ ಬರುತ್ತೆ. ಅದ್ರಷ್ಟು ಲಾಭ ಯಾವ್ದ್ರಾಗೂ ಅಲ್ಲ. ಈಗ ಚಾಕಿ ಹುಳ ತರ್ತಿರಪ್ಪ, ತಂದು ಯಾವ ರೀತಿ ಅಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಅದನ್ನ ತತ್ತಿವಿ ಮನೆ ಒಳಗೆಲ್ಲ ಸ್ಟ್ಯಾಂಡ್ ಮಾಡಿರ್ತೀವಿ, ಅಂತಂತವಾಗಿ ಅಟ್ಟ ಮಾಡಿರ್ತೀವಿ. ಆ ಅಟ್ಟದ ಮೇಲೆ ಪೇಪರ್ ತತ್ತಿವಿ ಎಲ್ಲ ರಾಮನಗರದಾಗೆ, ಪೇಪರ್ ಮೇಲೆ ಕಾಸ್ತಿವಿ, ಪೇಪರ್ ಮೇಲೆ ಕಾಸ್ಬಿಟ್ಟು ಅದಕ್ಕೆ 2ನೇ ಜ್ವರ ಕುಂತಿರುತ್ತೆ. ಅವಾಗ ಒಂದು ದಿನ 2ನೇ ಜ್ವರ ಕುಂತಿರುತ್ತೆ ಅಂದ್ರೆ ಅಲ್ಲಿಗೆ 24 ಅವರ್ನೊಳಗೆ 2ನೇ ಜ್ವರ ಎದ್ದಾಳುತ್ತೆ. 2ನೇ ಜ್ವರ ಎದ್ದ ಮೇಲೆ ನಾವ್ ಅದಕ್ಕೆ ಸೊಪ್ಪು ಹಾಕೊಂಡು ವಿಜೇತ ಅಂತ ಒಂದು ಪೌಡರ್ ಬರುತ್ತೆ ಅದನ್ನ ಹಾಕೊಂಡು ಅದಕ್ಕೆ ಸೊಪ್ಪು ಹಾಕೊಂಡು ಹೋಗ್ತಿವಿ. ಮತ್ತೆ 3 ವಾರ ದಿನಕ್ಕೆ 3ನೇ ಜ್ವರ ಕುತ್ಕೊಳ್ಳೋದು. 3ನೇ ಜ್ವರ ಅಂದ್ರೆ ಅದು ಪರೆ ಕಳಚಾಕುತ್ತೆ, ಹಾವು ಕಳಚಾಕುತ್ತಲ್ಲ ಆತರ ಪರೆ ಕಳಚಾಕುತ್ತೆ. 3 ವಾರ ದಿವಸಕ್ಕೆ 3ನೇ ಜ್ವರ ಕೂತ್ತೆ, ಅದು 3ನೇ ಜ್ವರ ಇವತ್ತು. ಮತ್ತು ಇನ್ನೊಂದು 4ನೇ ದಿವಸಕ್ಕೆ 4ನೇ ಜ್ವರ ಕೂತ್ತೆ, ಅವಾಗ್ಲೂ ಪರೆ ಕಳಚಾಕುತ್ತೆ, ಅದಕ್ಕೆ 4ನೇ ಜ್ವರ ಕೂತಿ ಇದು. ಆಮೇಲೆ ಅತ್ಲಾಗೆ 8ನೇ ದಿವಸಕ್ಕೆ ಹಣ್ಣುಳ ಬರುತ್ತೆ, ಅವಾಗಲೇ ಜಾಸ್ತಿ ಸೊಪ್ಪು ತಿನ್ನೋದು, ಇಡೀ ಫ್ಲಾಟ್ ನೆಲ್ಲ ತಿಂದ್ಬಿಡುತ್ತೆ ಅವಾಗ. ಅವಾಗ ಒಂದ್ ಸ್ವಲ್ಪ ನಮಗೆ ರಿಸ್ಕ್ ಅಂದ್ರೆ 6 ದಿವಸ ಅದಕ್ಕೆ ರೇಷ್ಮೆ ಹುಳಕ್ಕೆ 6 ದಿವಸ ಕಷ್ಟ ಪಡ್ತು ಅಂದ್ರೆ ಸುಖ ಸಿಕ್ಕೇ ಸಿಗುತ್ತೆ. ಮತ್ತೆ ಅತ್ಲಾಗೆ 7ನೇ ದಿವಸಕ್ಕೆ ಹಣ್ಣುಳ ಬರುತ್ತೆ. ಆಮೇಲೆ ಚಂದ್ರಿಕೆ ಇರ್ತ ಪ್ಲಾಸ್ಟಿಕ್ ಚಂದ್ರಿಕೆ, ಇವಾಗ ಏನು ಇಲ್ಲ, ರಿಸ್ಕ್ ಆಗಲ್ಲ. ಇವಾಗ 100 ಮೊಟ್ಟೆ ಒಬ್ರು ಗಂಡೆ ಹೆಂಡತಿ ಆರಾಮ ಮಾಡ್ಕೋಬಹುದು, ಇಬ್ಬರಿದ್ರೆ ಸಾಕಾಗುತ್ತೆ. ಏನೇನ್ ಕೆಲಸ ಇರುತ್ತೆ ಬೆಳಿಗ್ಗೆ ಸಂಜೆ ಅಷ್ಟೇನೆ? 2 ಟೈಮ್, ಬೆಳಿಗ್ಗೆ 1 ಟೈಮ್ ಸೊಪ್ಪು ಹಾಕ್ತಿವಿ, ಸಂಜೆ 5 ಗಂಟೆ 6 ಗಂಟೆ ಸೊಪ್ಪು ಹಾಕಿ ನಾವು ಮನೆಗೆ ಹೋಗ್ತಿವಿ ಅಷ್ಟೇ. ಏನ್ ತೀರಾ ಏನ್ ರಿಸ್ಕ್ ಇರಲ್ಲ ರೇಷ್ಮೆಗೆ. ಈಗ ಸೊಪ್ಪು ಅಂತಂದ್ರೆ ಯಾವ ರೀತಿ ಕೊಡ್ತಾರೆ ಅಲ್ಲಿ? ಸರ್, ಸೊಪ್ಪು ಅಂದ್ರೆ ಈಗ ತೋಟದಲ್ಲಿ ಇರುತ್ತೆ, ಅಲ್ಲೇ ಶೆಡ್ ಮಾಡಿರ್ತೀವಿ, ಪ್ಲಾಟಾಗೆ ಶೆಡ್, ಮನೆ ಮಾಡಿರ್ತೀವಿ, ಅಷ್ಟೇ ಶೆಡ್ ಮಾಡಿರ್ತಾರೆ. ಅಲ್ಲಿ ಮಳೆಲ್ದಾಗೆಲ್ಲ ನೀಟ ನೋಡಿ ಸೊಪ್ಪ ಕಟ್ ಮಾಡಿ ಅದು ಸುಮಾರು 8 ಮಾಡಿರ್ತೀವಿ ನಾವು, 40 ಅಡಿ ಉದ್ದ, 25 ಅಡಿ ಅಗಲ, ಅದ್ರಾಗೆ 6 ಅಡಿ ಅಗಲ, 40 ಅಡಿ ಉದ್ದ ಮಾಡಿರ್ತೀವಿ. ಅಷ್ಟಕ್ಕೂ ಹುಳ ತೆಳುವಾಗಿ ಇಟ್ಟಿರ್ತೀವಿ. ಒಳ್ಳೆ ಗಾಳಿ ಬೆಳಕು ಬರಬೇಕು ಮನೆಗಳಿಗೆ, ಚೆನ್ನಾಗಿ ಗಾಳಿ ಬೆಳಕು ಬಂದಷ್ಟು ಅವಕ್ಕೆ ಹುಳಕ್ಕೆ ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೊಂದು ಸುಣ್ಣ ಹಾಕ್ತಿವಿ, ಸುಟ್ಟ ಸುಣ್ಣವ, ಅದಕ್ಕೇನು ಅದ್ರ ಮೇಲೆ ಕ್ರಿಮಿ ಕೀಟ ಮತ್ತೆ ಈ ಸೊಪ್ಪು ಕೊಡ್ತೀವಲ್ಲ ಮೇಲೆ ಮೇಲೆ ಹಸಿ ಸೊಪ್ಪ, ಅದ್ರ ಮೇಲೆ ಏನು ಇದಾಗಬಾರ್ದು, ಒಂಥರ ಬೂಸ್ ಬರ್ದಂಗೆ, ಅದು ಮೆಡಿಸಿನ್ ಇದ್ದಂಗೆ ಸುಟ್ಟ ಸುಣ್ಣ, ಅದನ್ನ ಹಾಕ್ಬಿಟ್ರೆ ಏನು ಬರಲ್ಲ. ಅವಾಗ ಸೊಪ್ಪು ಹಾಕ್ತಿವಿ ಅದ್ರ ಮೇಲೆ ನೀಟಾಗ್ ತಿಂದಿರುತ್ತೆ 4 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೆ ಹಾಕಿದ್ರೆ 6 ಗಂಟೆಗೆ ಕ್ಲೋಸ್ ಮಾಡಿರುತ್ತೆ. ಮತ್ತೆ 6 ಗಂಟೆಗೆ ಹಾಕ್ತಿವಿ, 6 ಗಂಟೆಗೆ ಹಾಕಿದ್ಮೇಲೆ ಮತ್ ನೈಟು ಹಾಕಲ್ಲ, ಮತ್ ಬೆಳಿಗ್ಗೆ ನಂತರ. ಹೆಚ್ಚು ಹೆಚ್ಚು ಸೊಪ್ಪು ಕೊಡೋದ್ರಿಂದ ಏನಾದ್ರೂ ಅನುಕೂಲ? ಸರ್, ಈಗ 4ನೇ ಜ್ವರ ಇದ್ಮೇಲೆ ಸ್ಟಾರ್ಟಿಂಗ್ 6 ದಿನ ಅದು ಸೊಪ್ಪ ಬಹಳ ಚೆನ್ನಾಗಿ ತಿನ್ನುತ್ತೆ, ಅದು ಕೊನೆ ಅಂತ. ಈಗ 5ನೇ ಅಂತ ಕಣ್ಣಾಬೇಕಲ್ಲ, ಹಂಗಾಗಿ ಸೊಪ್ಪ ಜಾಸ್ತಿ ತಿನ್ನುತ್ತೆ. ಫಸ್ಟ್ 2ನೇ ಜ್ವರದಿಂದಲೂ 4ನೇ ಜ್ವರಕ್ಕೂ ಒಂದ್ ಕಾಲ್ ಭಾಗ ಹೋಗಿರುತ್ತೆ, 1 ಎಕರೆ ಕಾಲ್ ಭಾಗ ಹೋಗಿರುತ್ತೆ, ಅದಕ್ಕೆ ಸೊಪ್ಪು ತಿನ್ನಲ್ಲ. ಕೊನೆ ಅಂತ ನಾಲ್ಕನೇ ಜ್ವರ ಎದ್ದು ಐದನೇ ಹಂತಕ್ಕೆ ಬರ್ಬೇಕಲ್ಲ, ಅದು ಐದನೇ ಹಂತಕ್ಕೆ ಬರ್ಬೇಕು ಅಂದ್ರೆ ಗೂಡು ಕಟ್ಬೇಕಲ್ಲ, ಅದು ಅಷ್ಟಕ್ಕೆ ಅಷ್ಟು ಸೊಪ್ಪು ತಿಂದಾಕ್ಬಿಡುತ್ತೆ. ಈಗ ಮೊದಲೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು, ಈಗೆಲ್ಲ ಅರೇನೆ ಕೊಡ್ತಾ ಇದ್ರೆ ಸರ್? ಇವಾಗ ಏನೂ ಅಲ್ಲ, ಈಗ ಕಟ್ಟರ್ ಬಂದವೆ. ಅದು ಫಸ್ಟ್ ಎಲ್ಲ ಸ್ಟಾರ್ಟಿಂಗು ಭಾರಿ ಯಥೆ ಇತ್ತು, ಅದಕ್ಕೆ ಈ ತರ ಇಬ್ಬಿದ್ರಿ ಚಂದ್ರಿಕಿ ಇರವು, ಅವಾಗ ಅದಕ್ಕೆ ಒಂದ್ ಸಪ್ರೇಟ್ ಮನೆ ಬೇಕು, ಮತ್ತೆ ತಟ್ಟಿಗಳು ಬರವು ಅದಕ್ಕೆ ಒಂದ್ ಸಪ್ರೇಟ್ ಮನೆ ಬೇಕು, ಎಲೆ ತರಿಬೇಕಾಯ್ತು, ಭಾರಿ ಕಷ್ಟ ಇತ್ತು. ಈಗೇನಂತ ಕಷ್ಟ ಇಲ್ಲ, ಏನೂ ಇಲ್ಲ, ದನಿಗ್ ಮೇವಾಕ್ತಂಗೆ ಒಳ್ಳೆ ಸಿಂಪಲ್. ಅದ್ನೆಲ್ಲಾರ ರೈತರುಗಳು ನೋಡ್ಕೊಂಡು ಇನ್ನು ಉಳಿದಂತ ರೈತರುಗಳು ಮಾಡಿಬಿಟ್ರೆ ಬದುಕಿ ಹೋಗ್ತಾರೆ. ಒಳ್ಳೆ ಲಾಭ, ಅದೇ ನಂಬರ್ ಒನ್ ಸೊಪ್ಪು ಬರೋದು ಅಂದ್ರೆ ನೀನ್ ಯಾವ್ದೇ ಟಮಾಟ ಹಾಕು ತರಕಾರಿ ಹಾಕು, ಅದು ಇದು ಲೈಫ್ ಲಾಂಗ್. ಒಂದ್ಸತಿ ನಮ್ಮ ತೋಟಕ್ಕೆ ಕಡ್ಡಿ ಹಾಕಿರೆ ಲೈಫ್ ಲಾಂಗ್, ಬಡ್ದಪ್ಪದಾಗ ಆ ಮಿಷಿನ್ ಕಟ್ ಮಾಡೋದು, ಮತ್ತೆ ಹೊಸ್ತಾಗಿ ಚಿಗ್ರು ಬರುತ್ತೆ, ಅದನ್ನ ಬಿಟ್ಕೊಂಡ್ಬಿಟ್ರೆ ಮತ್ತೆ ಲೈಫ್ ಲಾಂಗ್. ಈಗ ರೇಷ್ಮೆ ಹುಳುಗಳಿಗೆ ರೋಗ ಅಂದ್ರೆ ಏನ್ ಬರುತ್ತೆ ಸರ್? ರೋಗ ಅಂದ್ರೆ ಅದಕ್ಕೆ ಹಾಲು ತೊಂಡೆ ರೋಗ, ಮತ್ತೆ ಸೆಪ್ಪೆ ರೋಗ ಬರುತ್ತೆ. ಅದಕ್ಕೆ ಅದಕ್ಕೆ ಯಾತ್ರಿಂದ ಬರುತ್ತೆ ಅಂದ್ರೆ, ನಾವು ಈ ಸತಿ ರೇಷ್ಮೆ ಮಾಡಿರ್ತೀವಲ್ಲ, ರೇಷ್ಮೆ ಮಾಡಿದಾಗ ಅದನ್ನ ಮಣೆಯ ತೊಳಿಬೇಕು, ಡೆಕಾಲು ಅಸ್ತ್ರ ಬ್ಲೀಚಿಂಗ್ ಅದು ಆ ತರದ್ ಹಾಕಿ ನೀಟಾಗಿ ವಾಶ್ ಮಾಡ್ಬೇಕು ಮಿಷಿನ್ಗಳಾಗಿ. ಆ ತರ ವಾಶ್ ಮಾಡಿದ್ದೆ ಆದ್ರೆ ಮತ್ತೆ ಮುಂದೆ ನೆಕ್ಸ್ಟ್ ಬ್ಯಾಚ್ಗೆ ರೋಗ ಬರಲ್ಲ. ಅದೇನಾರ ನಾವ್ ಈ ಸತಿ ಕಡ್ಡಿ ಕಸ ಬಾಚಾಕಿರ್ತೀವಿ, ಇಕ್ಕೆ ಎಲ್ಲ ಬಿದ್ದಿರ್ತಾವಲ್ಲ ಅದ್ರದ್ದು, ಇನ್ನೊಂದ್ಸತಿ ಏನಾರ ನೀಟ್ನ ಮಾಡ್ದಂಗಿದ್ರೆ ನಮಗೆ ಪಕ್ಕ ರೋಗ ಫಿಕ್ಸ್. ಹಾಲು ತೊಂಡೆ ಸೆಪ್ಪೆ ರೋಗ ಬಂದ್ರೆ ನಮ್ಗೆ ಏನು ಸಿಗಲ್ಲ. ಈಗ ಅಷ್ಟೊಂದು ಹುಳದಲ್ಲಿ ಈಗ ಇಂತ ಹುಳಕ ರೋಗ ಬಂದಿದೆ ಅಂತ ಹೇಳಿ ರೇಷ್ಮೆ ಹುಳಕ್ಕೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗುತ್ತೆ, ಅದು ಬ್ಯಾಚ್ ನೊಳಗಿರುತ್ತಲ್ಲ ಹಾಲು ತೊಂಡೆ ಅಂತ ಬಂದ್ರೆ ಅದಕ್ಕೆ ಕಣ್ ಕಾಣಲ್ಲ ರೇಷ್ಮೆ ಹುಳಕ್ಕೆ. ಅದು ಬ್ಯಾಚ್ ನಾಗಿರುತ್ತಲ್ಲ, ಹಾಲು ಬಂತು ಅಂದ್ರೆ ಆ ಬ್ಯಾಚ್ ಬಿಟ್ಟು ಹೊರಗೆ ಬಂದ್ ಬೀಳುತ್ತೆ. ಇದಕ್ಕೆ ಹಾಲು ತೊಂಡೆ ರೋಗ. ಸೆಪ್ಪೆ ಅಂದ್ರೆ ಅದೇ ಮಾಡುತ್ತೆ ಅಂದ್ರೆ ಎಲ್ಲಾವು ಆ ಬ್ಯಾಚ್ ನ ಮೇಯ್ತಿದ್ರೆ ಆ ಸೆಪ್ಪೆ ಹುಳು ಕತ್ತೆತ್ಕೆ ನೋಡ್ತಿರುತ್ತೆ ಮೇಕೆ, ಇದಕ್ಕೆ ಸೆಪ್ಪೆ ಅಂದಿತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನೀವು ದಿನನಿತ್ಯ ಅಲ್ಲಿ ಗಮನಿಸ್ಬೇಕು ಸರ್, ಯಾವ ಹುಳ ಯಾವ ರೀತಿ ಕಾರ್ಯಚಟುವಟಿಕೆ ಮಾಡ್ತಾ ಇದೆ ಅಂತ ಗಮನಿಸ್ಲೇಬೇಕು. ಗಮನಿಸ್ದಂಗಿದ್ರೆ ನಾವೇನು ಮಾಡಕ್ಕಲ್ಲ. 6 ಅಡಿ ಅಂದ್ರೆ ಶೆಡ್ಡು, ಈ ಕಡೆ 3 ಅಡಿ ಹುಳ ಎತ್ಕೋಬೇಕು ಏನಾದ್ರು ಡ್ಯಾಮೇಜ್ ಆದ್ರೆ, ಆ ಕಡೆಯಿಂದ ಬಂದ್ರೆ 3 ಅಡಿ ಹುಳ ಎತ್ಬೇಕು. ನಾವ್ ಕಣ್ಣಾಡಿಸ್ತಿರ್ತೀವಿ ನೀಟ ಬೆಳಕು ಗಾಳಿ ಹುಳ ಒಳ್ಳೆ ವರ ಮೇದಂಗ್ ಮೇಯ್ತಿರ್ತ ಅದ್ರಾಗೆ, ಅದಕ್ಕೆ ಇರುತ್ತಲ್ಲ ಎಲ್ಲ ಕಡೆಯಿಂದಲೂ ನೋಡ್ಕೊಂಡ್ ಬರ್ತೀವಿ. ಏನಾರ ಡ್ಯಾಮೇಜ್ ಆಯ್ತು ಅಂದ್ರೆ ಅದಕ್ಕೆ ವಿಜೇತ ಅಂತ ಇರುತ್ತೆ. ಮತ್ತೆ ವಿವಿಧ ಪೌಡರ್ ಎಲ್ಲಾ ತರದ ಪೌಡರ್ ಕೊಟ್ಟಿರ್ತಾರೆ ಇಲಾಖೆಯಿಂದ, ಅವ್ರು ಕೊಡೋದಲ್ದೇ ನಾವು ಮಾರ್ಕೆಟ್ಗೆ ಹೋಗ್ತೀವಿ ರಾಮನಗರಕ್ಕೆ, ಅಲ್ಲಿ ಎಕ್ಸ್ಟ್ರಾ ತಂದಿಕ್ಕಿಂದಿರ್ತೀವಿ. ಸುಣ್ಕಟ್ ರೋಗ ವಿಜೇತ ಪೌಡ್ರು ಪ್ರತಿಯೊಂದು ಬಂದಿರ್ತಾವ. ಏನಾರ ಸೂಕ್ಷ್ಮ ನೋಡ್ತೀವಿ, ಸೆಡ್ನೆಲ್ಲ ನೋಡಿ ಅದ್ರ ಮೇಲೆ ಬೆಡ್ನೆಲ್ಲ ನೋಡ್ತೀವಿ, ಅದಕ್ಕೆ ಏನಾರ ರೋಗ ಕಾಣ್ತು ಅಂದ್ರೆ ಇಮಿಡಿಯೇಟ್ಲಿ ಅದ್ರ ಮ್ಯಾಕೆ ಸುಣ್ಣದೊಳೆ ಬೆರೆಸ್ಕೊಂಡು ಹಾಕ್ತಿವಿ, ಅವ ನಿಯಂತ್ರಣ ಆಗುತ್ತೆ. ಈಗ ಬರೋದು ಸೊಪ್ಪಾಕೋದು ಹಂಗ ಹೋಗೋದು ಈ ತರ ಮಾಡಂಗಿಲ್ಲ, ಆ ತರ ನೋಡ್ಲೇಬೇಕಾಗುತ್ತೆ, ಬಾರಿ ಕೇರ್ಫುಲ್ ಮಾಡ್ಬೇಕು. ಈ ಬೇರೆಯವ್ರದ್ದು ಯಾರ್ದಾರೆ ಬೆಳಿರುತ್ತಲ್ಲ ಆ ಬೆಳೆ ಹತ್ರ ಹೋಯ್ ಬರಬಾರ್ದು, ಅದ್ ಕೆಟ್ಟಿರುತ್ತೆ, ಒಬ್ರು ಸರಿಯ ಮಾಡಿರಲ್ಲ, ಅವ್ರ ಹತ್ರ ಹೋಯ್ ಬಂದು ನಮ್ ಬೆಳಿ ಬಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾರನ್ನ ಬಿಟ್ಕೊಳಲ್ಲ, ನಾ ಬ್ಯಾಚ್ ಇದ್ದಾರ ಮಾತ್ರ ರೇಷ್ಮೆ ಮನೆ ಒಳಗೆ ಬಿಟ್ಕೊಂತೀವಿ. ಅಂದ್ರೆ ಸಾಕಷ್ಟು ಮುಂಜಾಗ್ರತೆ ವಹಿಸ್ಬೇಕು, ಅಷ್ಟು ಮುಂಜಾಗ್ರತೆ ವಹಿಸ್ಬೇಕು. ಆ ತರ ವಹಿಸಿದ್ರೆ ನಮ್ಗೆ ಲಾಭ ಬರುತ್ತೆ, ಇಲ್ಲಾಂದ್ರೆ ಏನು ಸಿಗಲ್ಲ. ಅದ್ರಾಗೆ ಈಗೆಲ್ಲ ಹೊರಗಡೆಯಿಂದ ಊಜಿ ನೋಣ ಇವನ್ನೆಲ್ಲ ಯಾವ ರೀತಿ ನಿಯಂತ್ರಣ ಮಾಡ್ತಾರೆ? ಊಜಿ ನೋಣಕ್ಕೆ ನಿಯಂತ್ರಣ ಮಾಡ್ತೀವಿ ಅಂದ್ರೆ ನಾವು ಸೊಳ್ಳೆ ಪರದ ಹಾಕಿರ್ತೀವಿ, ಮತ್ತೆ ಅದಕ್ಕೆ ಈಗ ಯೂಜಿ ಟ್ಯಾಬ್ಲೆಟ್ ಅಂತ ಬಂದಿರ್ತವೆ. ನಾವು ಸ್ವಂತಕ್ಕೆ ಮನೆಯಾಗೆ ಮತ್ ನಾವು ಟ್ಯಾಬ್ಲೆಟ್ ಮಾಡ್ಕೊಂತೀವಿ. ಕಿಟಕಿಗಳಿರ್ತಾವಲ್ಲ, ಕಿಟಕಿಗೆ ಈಗ ತಟ್ಕುಳಿಕ್ತೀವಿ, ತಟ್ಕುಳಿಕ್ಕಿ ನಿರ್ಮಾ ಪುಡಿ ಅಡಿಗೆ ಅರಿಶಿನ ಉಪ್ಪು ಸಕ್ಕರೆ ಹಾಕಿಬಿಟ್ರೆ ಅದು ಒಳ್ಳೆ ಸ್ಟ್ರಾಂಗ್ ಆಗಿ ಹಾಕ್ಬಿಟ್ರೆ ಕೆಂಪಗಿರುತ್ತಲ್ಲ, ಅದೇ ಮಾಡುತ್ತೆ ಆಕರ್ಷಣೆ, ಅದಕ್ಕೆ ನೊಣ ಬರುತ್ತಲ್ಲ ಅವ್ ಆಕರ್ಷಣೆ ಮಾಡುತ್ತಲ್ಲ, ಅದು ಅಲ್ಲ ಸುತ್ತಾಡಿ ಸುತ್ತಾಡಿ ಅದ್ರೊಳಗೆ ತಟ್ಟೆಒಳಗೆ ಬಂದ್ಬಿಡುತ್ತೆ. ಆ ತರನು ಮಾಡ್ಕೊಂತೀವಿ. ಈಗ ಊಜಿ ನೊಣ ಬಂತು ಅಂದ್ರೆ ರೇಷ್ಮೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತೆ ಸರ್? ಊಜಿ ನೊಣ ಬಂತು ಅಂದ್ರೆ ಅದು ಒಂದು ನೊಣ ಒಳಿಕ್ ಹೋದ್ರೆ 300 ಹುಳ ಸಾಯಿಸುತ್ತೆ. ಕಚ್ಚುತ್ತೆ? ಕಚ್ಚಲ್ಲ, ಅದು ಮೊಟ್ಟೆ ಚುಚ್ಚುತ್ತೆ ಅದ್ರೊಳಕ್ಕೆ, ಮತ್ತೆ ಅದ್ರೊಳಗೆ ಸಂತಾನ, ಮತ್ತೆ ಮರಿ ಮೆಗಾಟ್ ಅಂತ ಬರುತ್ತೆ. ಆ ಮೆಗಾಟ್ ಬಂದ್ರೆ ಮತ್ತೆ ನೊಣ ಆಗಿ ಮತ್ತೆ ಬೇರೆ ಮಾಡಿರ್ತಾರಲ್ಲ, ನೆಕ್ಸ್ಟ್ ಬ್ಯಾಚ್ನಲ್ಲಿ ತೊಂದರೆ ಕೊಡುತ್ತೆ, ಮತ್ ನಮಗೂ ತೊಂದರೆ ಕೊಡುತ್ತೆ. ಅದರಿಂದ ನಾವೇ ಮಾಡ್ತೀವಿ ಅಂದ್ರೆ ಮುಂಜಾಗ್ರತೆ ವಹಿಸ್ತೀವಿ ಫಸ್ಟ್ ಸ್ಟಾರ್ಟಿಂಗ್. ಈ ನಾವು ನೀಟ ಮಾಡಿದ್ರೆ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗಲ್ಲ. ಆತರ ಅದು ಒಂದು ಹುಳ ಹೋತು ಅಂದ್ರೆ ನೊಣ ಒಂದು ಮಟ್ಟೆ ತೆಗ್ದಾಕಿ ಬಿಡುತ್ತೆ, ಒಂದು ಮಟ್ಟೆ 400 ಹುಳು ಬರ್ತವೆ. ನೂರ್ ಮಟ್ಟಿಗೆ 40-50 ಸಾವಿರ ಹುಳು ಇರುತ್ತೆ. ಈಗೆಲ್ಲ ಮಳೆ ಜಾಸ್ತಿ ಆಯ್ತು, ಶೀತ ಇರುತ್ತೆ, ಈಗ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅವಾಗ ಹೆಂಗೆ ಸರಿ ಸಮಾನವಾಗಿ ಒಂದು ಅಲ್ಲಿ ಉಷ್ಣಾಂಶ ಸರಿದೂಗಿಸ್ತೀರ? ನಾವು ಅವಾಗ ಏನ್ ಮಾಡ್ತೀವಿ ಅಂದ್ರೆ, ನಾವ್ ಅದಕ್ಕೆ ತೇವಾಂಶ ಉಷ್ಣಾಂಶ ಕಂಡುಹಿಡಿಯಕ್ಕೆ ಒಂದು ಡಿಗ್ರಿ ಇಕ್ಕಿರ್ತೀವಿ. ಅದ್ರಾಗೆ ಕಡಿಮೆ ಆದಾಗ ಏನ್ ಮಾಡ್ತೀವಿ ಅಂದ್ರೆ, ನಾವು ಶೀತ ಜಾಸ್ತಿ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಪೋಕರ್ಸ್ ಬಿಡ್ತೀವಿ, ಲೈಟ್ಗಳು ಬಿಡ್ತೀವಿ, ಮತ್ತೆ ಅತಿ ಹೆಚ್ಚಾಗಿ ಸುಟ್ಟ ಸುಣ್ಣ ಹಾಕ್ತಿವಿ, ಅಡಿಗೆ ಸುಣ್ಣ ಹಾಕ್ತಿವಿ ಶೀತ ಜಾಸ್ತಿ ಆದಾಗ ನಿಯಂತ್ರಣ ಮಾಡಿಸ್ತೀವಿ. ಅವಾಗ ಇಟ್ಟು ಒಳಗೆ ಕರೆಕ್ಟ್ ಆಗಿ ಟೆಂಪರೇಚರ್ ನಿಲ್ಲಿಸ್ತೀವಿ, ಎಷ್ಟು ಅಂದ್ರೆ 28 ಟೆಂಪರೇಚರ್ ನಿಲ್ಲಿಸ್ತೀವಿ. ಅದು 23 ಇರುತ್ತೆ ಜಾಸ್ತಿ ಶೀತ ಆದಾಗ, ಅದು 28-30 ನಿಲ್ಲಿಸ್ತೀವಿ. ಆತರ ಮೇಂಟೈನ್ ಮಾಡ್ತೀವಿ ಶೀತಾಗೆ. ಮತ್ತೆ ಬೇಸಿಗೆ ಕಾಲದಾಗ ಹೀಟ್ ಜಾಸ್ತಿ ಆಗ್ತಲ್ಲ, ಅವಾಗ ಏನ್ ಮಾಡ್ತೀವಿ, ಸಿಗದ ಗರಿಗಳ ಸಿಟಿ ಮ್ಯಾಕ್ ಹಾಕ್ತೀವಿ, ಸಿಟಿ ಮ್ಯಾಕ್ ಹಾಕಿ ಈ ತಣ್ಣನೆಗೆ ನೀರ್ ನಿಲ್ಲಿಸ್ತೀವಿ ಒಳಕ್ಕೆ. ಅವ ಮತ್ತೆ 40 ಇರುತ್ತಲ್ಲ ಉಷ್ಣಾಂಶ, ಅವ ಮತ್ತೆ 30 ಬರಂಗ್ ಮಾಡ್ತೀವಿ. ಅದೆಲ್ಲ ನೋಡ್ಕೋಬೇಕು, ರೈತರುಗಳು ನೋಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ, ಆಟೋಮೆಟಿಕ್ ಬೆಳೆ ಬೆಳಿಬಹುದು. ಮೊದಲೆಲ್ಲ ಅನುಭವ ನಾವು ನೋಡ್ಕೊಂಡಿದ್ದ ಪ್ರಭುಲಿಂಗಪ್ಪರ್ ಮಾಡಿದ್ರು, ಅವ್ರ ಮನೆ ಪಕ್ಕದೊಬ್ರು ಮಾಡಿದ್ರು, ಅವ್ರ ಕಡೆಯಿಂದ ನೋಡ್ಕೊಂಡ್ ನೋಡ್ಕೊಂಡ್ ಈಗ ನಾವೇ ಸ್ವಂತಕ್ಕೆ ಮಾಡ್ತೀವಿ. ಮತ್ತೆ ಯಾರ ಬಂದ್ರೆ ತರಬೇತಿ ಕೊಡ್ತೀವಿ ಎಲ್ಲಾರ ತರಕು ಈ ಬಂದವ್ರಿಗೆಲ್ಲವ. ಮತ್ತೆ ಯಾರ ಫೋನ್ ಕಾಂಟ್ಯಾಕ್ಟ್ ಇವಾಗೆಲ್ಲ ಫೋನ್ಗಳು ಇರ್ತಾವಲ್ಲ, ವಾಟ್ಸಪ್ ಆಗಿ ಹಾಕ್ತಿವಿ, ಹಿಂಗ್ ಕ್ಲೀನ್ ಆಗಿ ಒಂದ್ ವಿಡಿಯೋ ಮಾಡಕಪ್ಪ ಅಂದ್ರೆ ಹಾಕ್ತಾರೆ. ಅವಾಗ ಅದ್ರ ನೋಡ್ತೀವಿ, ನೋಡಿ ಈ ತರ ಐತೆ, ಈ ತರ ಸೊಪ್ಪು ಕೊಡು, ಈ ತರ ಸುಣ್ಣ ಕೊಡು, ಇಂತ ಪೌಡರ್ ಕೊಡು. ಇವಾಗ ಏನ್ ಅಲ್ಲಿಂದ ಇಲ್ಲಿ ಹೋಗೋದ್ ಬೇಡ, ಫೋನ್ ಆಗೇ ಬೆಳೆ ಎಷ್ಟೋ ಜನಕ್ಕೆ ಕಲಿಸಿದೀವಿ. ರೇಷ್ಮೆ ಬೆಳಿಬೇಕು ಅಂತಂದ್ರೆ ನೀರನ್ನ ಜಾಸ್ತಿ ಬೇಕಾಗಲ್ಲ, ನೀರೇನ್ ಜಾಸ್ತಿ ಬಂದಲ್ಲ. ಡ್ರಿಪ್ ಮಾಡಿದೀವಿ ನಾವು, ಡ್ರಿಪ್ ಮಾಡಿಬಿಟ್ರೆ 1 inch 1 1/2 inch ನೀರ್ ಇದ್ರೆ ಸಾಕು, 1 acre ರೇಷ್ಮೆ ಮೇಂಟೈನ್ ಮಾಡ್ಬೇಕು. 1 acre ರೇಷ್ಮೆ ಮೇಂಟೈನ್ ಮಾಡಿದ್ರೆ ವರ್ಷಕ್ಕೆ 5 ಬೆಳೆ ಬರ್ತವೆ 2 ತಿಂಗಳಿಗೆ. ಬೇಗ ಸುಮ್ನೆ ನಾವ್ ಅಡ್ಡಾಡ್ದಂಗೆ ಗೂಡ್ ಹಾಕಿ ಬಂದಿಟ್ಗೆ ಗೂಡ್ ನಮ್ದು ಹೋಗೋದ್ರೊಳಗೆ ಕಡ್ಡಿ ಕಟಿಂಗ್ ಮಾಡಿರ್ಬೇಕು. 45 ದಿನಕ್ಕೆ ಹುಳ ತರ್ಸಿದ್ರೆ 1 ತಿಂಗಳು ಬೆಳೆ, ಅದು 2.5 ತಿಂಗಳಿಗೆ ಒಂದ್ ಬೆಳೆ ಮುಗಿದು ಬಿಡುತ್ತೆ. 700 ರೂಪಾಯಿ ಇದ್ರೆ 70,000, 1,000 ಆದ್ರೆ 1,00,000. ನಾವೆಲ್ಲ ಕೊರಾನ್ದಾಗ ಒಳ್ಳೆ ರೇಟ್ ಸಿಕ್ತು, ಅವಾಗ 4,00,000 4 ಬೆಳಿಗ್ಗೆ ಒಳ್ಳೆ ಆದಾಯ ತೆಗ್ದಿವಿ. ಒಟ್ಟಿಗೆ ಅದ್ರಾಗ ಏನ್ ಖರ್ಚು ಜಾಸ್ತಿ ಬರಲ್ಲ, ಸ್ವಂತಕ್ಕೆ ಬೇಸೆ ಹೊಡ್ಕೊಂತೀವಿ, ಗೊಬ್ಬರ ಹಾಕಿ ಅಂತೀವಿ, ಹುಳಕ್ಕೆ 4,200. ಅದಕ್ಕೊಂದ್ ಪೌಡರ್ ಅದು ಇದು ಒಂದ್ ಸ್ವಲ್ಪ ಲಗೇಜ್ ಹೋಯ್ ಬರೋದು ಸುಮಾರು 10-12 ಸಾವಿರ ಖರ್ಚು ಬರುತ್ತೆ. 70,000 ಸಿಕ್ಕಿದ್ರೆ ನಮ್ಗೆ 60,000 ಲಾಭ ಬರುತ್ತೆ. ಅಂದ್ರೆ ಲಾಭದಾಯಕ ಬೆಳೆ, ಲಾಭದಾಯಕ ಬೆಳೆ ಅಂದ್ರೆ ನಂಬರ್ 1 ರೇಷ್ಮೆ. ನೀಟ ಮಾಡ್ಬೇಕು ರೈತರು ಕಷ್ಟಪಟ್ಟು. ಹೌದು, ಮುತುವರ್ಜಿ ಇರಬೇಕು, ಮುತುವರ್ಜಿ ಇರ್ಬೇಕು. ಸುಮ್ನೆ ಹಾಕಿದೆ ಎಲ್ಲ ಹೋದೆ ಅಂದ್ರೆ ಆಗಲ್ಲ. ಮಾಡ್ತೀನಿ ಅಂದ್ರೆ ನನಗೆ ಅದು ಶ್ರದ್ಧೆ ಇರ್ಬೇಕು ಅದ್ರ ಮೇಲೆ. ಏ ನಾ ಮಾಡ್ಬೇಕು, ಅವ್ರಿಗಿಂತ 2 kg 10 kg ಜಾಸ್ತಿ ಬೆಳಿಬೇಕು, ನಾನು ಅವ್ರಿಗಿಂತ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ತರಬೇಕು ಅನ್ನೋ ಹುಮ್ಮಸ್ ಇರ್ಬೇಕು. ಈಗ ಬೇರೆ ಎಲ್ಲ ಅಡಿಕೆ ಸಾಕಷ್ಟು ಆಗ್ತಾ ಇದ್ದಾರೆ, ಅಂದ್ರೆ ಅದನ್ನೆಲ್ಲ ನೋಡಿ ನಿಮ್ಗೆ ಅಡಿಕೆ ಕಡಿಮೆ? ಅಡಿಕೆ ಏನ್ ಹಾಕಿಲ್ಲ, ನಂದು ತೆಂಗಿನ ತೋಟ ಐತೆ, 70 ಗಿಡ ಐತಿ, 70 ಗಿಡ ಒಳ್ಳೆ ಸಖತ್ತಾಗಿ ಪೈರ ಐತಿ ಇವಾಗ ನೀಟಾಗಿ. ಅಡಿಕೆ ಗಿಡ ಅಂದ್ರೆ 7-8 ವರ್ಷ ಕಾಯ್ಬೇಕಲ್ವಾ? ರೇಷ್ಮೆ ಆದ್ರೆ ನಿಮಗೆ 3 ತಿಂಗಳಿಗೆ 2 ತಿಂಗಳಿಗೆ ಅಡಿಕೆ ಹಾಕಿರೆ 6-7 ವರ್ಷಕ್ಕೆ ಪೈರಿ ಬರೋ ಹೊತ್ತಿಗೆ. ನಾವ್ ಇಲ್ಲಿ ರೇಷ್ಮೆ ಹಾಕಿರೆ 6 ತಿಂಗಳಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಅಡಿಕೆ 2-3 ಪಟ್ಟು ಅಮೌಂಟ್ ತೆಗೆದಿರ್ತೀವಿ. ಆಮೇಲೆ ಅಡಿಕೆಗೆ ನೀರಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. 1 ತಿಂಗಳು ನೀರ್ ಬಿಡದಂಗಿದ್ರೆ ಅದು ಅಡಿಕೆ ಆಟೋಮೆಟಿಕ್ ಆಗಿ ಒಣಗೋಗ್ಬಿಡುತ್ತೆ. ಇದು ಆತರ ಅಲ್ಲ, ಇದು ಮಳೆಗಾಲದ ನಾವು ಬಡ್ಡಿ ಕಟ್ ಮಾಡಿದ್ರೆ ನೀರಿಲ್ದಂಗಿದ್ರೆ ಡೌನ್ ಆಗಿಬಿಡುತ್ತೆ, ಕಡ್ಡಿ ಒಣಗೋಗ್ಬಿಡುತ್ತೆ. ನಾವು ನೀರೇ ಇಲ್ಲ ಅಂದ್ರೆ ಆರಾಮಾಗಿ ಕಡ್ಡಿ ಕಟ್ ಮಾಡ್ದಂಗ್ ಬಿಟ್ರೆ ಅದು ಮತ್ ಮಳೆಗಾಲಕ್ಕೆ ಆಟೋಮೆಟಿಕ್ ಬೆಳಕಬಹುದು. ಈಗ ರೇಷ್ಮೆ ಗೂಡು ಅಂತಂದ್ರೆ ಮಾರಾಟ ಮಾಡೋದು ಎಲ್ಲಿ ನೀವು? ಸರ್, ನಾವು ರಾಮನಗರಕ್ಕೆ ಹೋಗ್ತೀವಿ. ಅಲ್ಲಿ ಬಿಟ್ರೆ ಎಲ್ಲಿ ಇಲ್ಲ ನಿಮಗೆ? ರಾಮನಗರ, ಸಿಡ್ಲಿಘಟ್ಟ, ಮಳವಳ್ಳಿ, ಮಂಡ್ಯ, ಕನಕಪುರ, ಸುಮಾರು ಮಾರ್ಕೆಟ್ ಎಲ್ಲ ಬೆಂಗಳೂರಾಗ ಇದಾವೆ. ನಾವೇ ಮಾಡ್ತೀವಿ ಅಂದ್ರೆ ಒಂದ್ ವೆಹಿಕಲ್ ಮಾಡ್ತೀವಿ, 6-7 ಜನ ಟೋಟಲ್ 6,000 ಬಾಡಿಗೆ ಕೊಟ್ಟು 1,000 ಬರುತ್ತೆ. ನಾವು ಒಬ್ಬರೇ ಮಾಡ್ಕೊಂಡವಲ್ಲ, ಬ್ಯಾಚ್ ಬ್ಯಾಚ್ ಇರ್ತಲ್ಲ, 3 ಗಾಡಿ ಮಾಡ್ತೀವಿ. 3 ಗಾಡಿ ಮಾಡ್ಕೊಂಡ್ಬಿಟ್ಟು ನೈಟ್ 8 ಗಂಟೆಗೆ ಬಿಡ್ತೀವಿ, 4 ಗಂಟೆಗೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಜಾಲರಿಗಳು ಇರ್ತವೆ, ಜಾಲರಿಗಳಿಕೊಳ್ಳಕ್ಕೆ ಹಾಕ್ತಿವಿ. ಹಾಕ್ಬಿಟ್ಟು ಬೆಳಗ್ಗೆ ರೀಲರ್ಗಳು 1,000+ ಜನ ಇರ್ತಾರೆ ಅಲ್ಲಿ, 10 ಗಂಟೆಗೆ ಹರಾಜಿ ಬರ್ತಾರೆ. ಒಳ್ಳೆ ಉತ್ಕೃಷ್ಟವಾದ ಗೂಡು, ಅದ್ರ ಡಬಲ್ ಗೂಡು ಆಯ್ಕೆ ಮಾಡ್ತೀವಿ, ಕಡ್ಡಿ ಗೂಡು ಆಯ್ಕೆ ಮಾಡ್ಕೊಂತೀವಿ, ಜಲ್ಲಿ ಗೂಡು ಆಯ್ಕೆ ಮಾಡ್ತೀವಿ. ಐಟಮ್ ಇಲ್ಲೇ ಮಾಡ್ಕೊಂಡಿರ್ತೀವಿ. ಫಸ್ಟ್ ನಾವು ಬಿಡಿಸ್ತೀವಲ್ಲ ಅವಾಗಲೇ ನೀಟ ಮಾಡ್ಕೊಂಡಿರ್ತೀವಿ, ಅದನ್ನ ವರ ಕೊಡ್ತೀವಿ. ಅದು 400 ರೂಪಾಯಿಗೆ ಹೋಗುತ್ತೆ. ಡಬಲ್ ಅಂದ್ರೆ 2 ಹುಳ ಕಟ್ಟಿರ್ತೀವಿ. ಮತ್ ಕಡ್ಡಿ ಗೂಡು ಅಂದ್ರೆ ಸೊಪ್ಪು ಹಾಕಿರ್ತೀವಲ್ಲ ಅದ್ರೊಳಗೆ ಕಟ್ಟಿರುತ್ತೆ, ಅದೊಂದ್ ಸ್ವಲ್ಪ ಡಿಮ್ಮ ಇರುತ್ತೆ, ಅದು 300 ರೂಪಾಯಿ kg ನಂಗೆ ವರ ಕೊಟ್ಟಿರ್ತೀವಿ. ಮತ್ ಜಲ್ಲಿ ಗೂಡು ಅಂದ್ರೆ ತೀರಾ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ನೂಲ್ ಹೊಡೆದು ವೇಸ್ಟ್ ಆಗಿರ್ತಲ್ಲ, ಅದು 100 ರೂಪಾಯಿ kg ನಂಗೆ ವರ ಕೊಟ್ಟಿರ್ತೀವಿ. ಅದು ಬಾಡಿಗೆ ನಮ್ಗೆ ಊಟ ತಿಂಡಿ ಒಳ ಮಾರ್ಕೆಟ್ ಬೀಸು ಎಲ್ಲ ಅದ್ರಾಗೆ ಆಗ್ಬಿಡುತ್ತೆ. ಇನ್ನುಳಿದಿರೋ ಗೂಡು ಸೆಲೆಕ್ಷನ್ ಗೂಡು ಇರುತ್ತಲ್ಲ, ಗುಣಮಟ್ಟದ ಗೂಡು, ಗುಣಮಟ್ಟದ ಗೂಡಿರುತ್ತಲ್ಲ ಅದಕ್ಕೆ ಒಳ್ಳೆ ರೇಟ್ ಕೊಡ್ತಾರೆ. ಇವತ್ತು ನಮ್ಮ ಅಕೌಂಟಿಗೆ ಪಾಸ್ಬುಕ್ ಎಲ್ಲ ಕೊಟ್ಟಿರ್ತೀವಿ, ಅದಕ್ಕೆಲ್ಲ ಯಾಡ ಇರುತ್ತೆ. ಇವತ್ತು ಆಯ್ಕೆ ಬಂತು ಅಂದ್ರೆ ನಾವೆಲ್ಲ ಸ್ಲಿಪ್ ತಂದ್ರೆ ನಾಳೆ ಎಲ್ಲ ಮೂರನೇ ದಿವಸ ಬಿದ್ದಿರುತ್ತೆ ಅಮೌಂಟ್. ಗುಣಮಟ್ಟದ ಗೂಡು ಅಂದ್ರೆ ಗುಣಮಟ್ಟದ ಗೂಡು ಅದ್ರ ಸೆಲೆಕ್ಷನ್ ಮಾಡ್ಬೇಕು. ನಾವು ನೀಟ ತೆಳ್ಳು ಚಂದ್ರಿಕೆ ಹಾಕೋದು, ಫಸ್ಟ್ ಹುಳ ನೀಟ ತೆಳ್ಳಗಿಡೋದು. ಗುಣಮಟ್ಟದ ಗೂಡು ಬರ್ಬೇಕು ಅಂದ್ರೆ ಈಗ ಜನಸಂಖ್ಯೆ ಜಾಸ್ತಿ ಆದಾಗ ಉಸಿರು ತಗಲಿ ಈ ಜನ ಸೆಕೆ ಆಗಿ ಅದು ಈ ತರ ಆಗುತ್ತಲ್ಲ, ಅದಕ್ಕೂ ಹಂಗೆ ತೆಳ್ಳಗಲ್ಲದಲ್ಲೇ ನೀಟಾಗಿ ಜಾಸ್ತಿ ಸ್ಟ್ಯಾಂಡ್ ಮಾಡ್ಕೊಂಡು ತೆಳ್ಳಗಿಟ್ಟು ತೆಳ್ಳ ಗೂಡು ಕಟ್ಟುತ್ತೆ, ಒಳ್ಳೆ ಉತ್ಕೃಷ್ಟವಾದ ಗೂಡು ಕಟ್ಟುತ್ತೆ. ಅವಾಗ ಅದು ಉತ್ತಮ ಗುಣಮಟ್ಟದ ಗೂಡು ಬರುತ್ತೆ. ತೆಳ್ಳಗಿಟ್ಟಷ್ಟು ರೇಷ್ಮೆ ಒಳ್ಳೇದು. ಈಗ ಗುಣಮಟ್ಟದ ಗೂಡು ಯಾವಾಗ ನಿಮ್ಗೆ ಸಿಗುತ್ತೆ ಒಳ್ಳೆ ರೇಟ್ ಸಿಗುತ್ತೆ, ಇಲ್ಲ ಅಂದ್ರೆ ನಮಗೆ ಏನು ರೇಟ್ ಸಿಗಲ್ಲ. ಏನ್ ರೇಟ್ ಸಿಕ್ತಿ ಈಗ ಸರ್? ಇವಾಗ 700 ರೂಪಾಯಿ ನಂಗೆ ಹಾಕಿ ಬಂದೆ, ಕೆಜಿ ಆಯ್ತು, ಒಳ್ಳೆ ರೇಟ್, ಒಳ್ಳೆ ರೇಟ್ ಇತ್ತು. ಈಗ 850 ರೂಪಾಯಿ ಕೆಜಿ ಆಯ್ತು. ಈಗ ಮುಂದಿನ ಬೆಳಿಗ್ಗೆ ಸಿಗುತ್ತೆ? ಮುಂದಿನ ಬೆಳಿಗ್ಗೆ ಈಗ 110-120 ಮಟ್ಟ ತತ್ತಿ 120 ಕೆಜಿ ಬೆಳಿತೀನಿ. 800 ರೂಪಾಯಿ ನಂಗೆ ಅಂದ್ರೆ 100,000 ಆತು ಅಲ್ಲಿಗೆ. ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಮನೆ ತೊಲೆ ಸಾಕು ಮಾಡೋರಿಗೆ, ರೈತರುಗಳಿಗೆ ಎಲ್ಲಿ ಹೋಗೋದೇ ಬೇಡ. ಈಗ ಇಟ್ಕೆ ಫ್ಯಾಕ್ಟ್ರಿಗೆ ಹೋಗೋದು, ಬೇರೆಯವ್ರದ್ದು ಕೆಲ್ಸಕ್ಕೆ ಹೋಗೋದು, ಎಲ್ಲ ಲಾಸು. ಈಗ ನಾವು ಮಾಡ್ತೀವಿ ಅಂದ್ರೆ ನಾವು ಸುಮಾರು ಒಂದ್ 50 ಜನಕ್ಕೆ ನನ್ನ ಕಡೆಯಿಂದ ಎಷ್ಟೋ ಜನಕ್ಕೆ ಅನುಕೂಲ ಐತಿ. ನಾನು ಏ ಹೋಗ್ಬಾಡ್ಕಣ ಬೆಂಗ್ಳೂರ್ಗೆ ಯಾಕೆ ಹೋಗ್ತೀಯ, ಅಲ್ಲಿ 5,000 ಬಾಡಿಗೆ ಕಟ್ಬೇಕು, 8,000 ಅವ ಹಾಲಿನ ಬಿಲ್ಲು, ಕರೆಂಟ್ ಬಿಲ್ಲು, ಊಟದ್ದು ಎಲ್ಲ ಪ್ರತಿಯೊಂದು ಕೊಡವತ್ತಿ. ನಿನ್ಗೆ 20,000 ಕೊಟ್ರೆ ನಿನ್ಗೆ ಎಷ್ಟು ಉಳಿಯುತ್ತೆ? ಉಳಿಯೋದೇ 5,000. ನಿನ್ನೇಂತಿದ್ದು 15,000, ಇನ್ನಿಂದ 20,000 ಅಂದ್ರೆ 10,000 ಉಳಿತು. 10,000 ಏನ್ ಮಾಡ್ತೀಯ? ಮಕ್ಳಿಗೆ ಓದ್ಸೋದೇನು? ಫೀಸ್ ಎಷ್ಟು ಅಂತ ಹೇಳಿ ಎಷ್ಟೋ ಒಂದ್ 50-60 ಜನಕ್ಕೆ ನಾನು ನನ್ನ ಕಡೆಯಿಂದ ಅವರಿಗೆ ಈ ತರ ಮನವಲಿಕೆ ಮಾಡಿ ಎಷ್ಟೋ ಜನಗೆ ಬೋರ್ ಹಾಕ್ಸ್ಕೊಂಡು ಎಷ್ಟೋ ಜನ ರೇಷ್ಮೆ ಮಾಡ್ಕೊಂಡು ಆರಾಮ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಈಗ ವರ್ಷಕ್ಕೆ ನೀವು 4 ಬೆಳೆ ಬೆಳೆದ್ರು ಈಗ 4 ಲಕ್ಷ ರೂಪಾಯಿ ದುಡ್ಡು ಆಯ್ತು ಸರ್. ಖರ್ಚು ಜಾಸ್ತಿ ಬರಲ್ಲ, ಅದ್ರಾಗ 60,000 ಖರ್ಚು ಬರುತ್ತೆ. ಮತ್ತೆ ಇನ್ನಿತರ ಬೆಳೆ ಹಾಲ್ ಹಾಕ್ತಿವ, ಅದ್ರ ಕುರಿ ಸಾಕಿದ್ರಾ, ಕೋಳಿ ಸಾಕಿದ್ರಾ, ಮೊಟ್ಟೆನ ಮಾರಾಟ ಮಾಡಿ ಡೈಲಿ 15 ರೂಪಾಯಿ ಮೊಟ್ಟೆ ಹೊರ್ತಿದ್ದಾವೆ. ಈಗ ನಾವು ಏನು ಇಲ್ಲ, ಕೋಳಿ ಜಾಸ್ತಿ ಆತಾ ಜಾಸ್ತಿ ಆದಟ್ಕೆ 300 ರೂಪಾಯಿಗೆ ಒಂದು ಕೋಳಿ ಕೊಡ್ತೀವಿ, ಮರಿ 1/2 ಕೆಜಿ ಇರ್ತವೆ. ದೊಡ್ಡ 700 ರೂಪಾಯಿ ನಂಗೆ ಕೊಡ್ತೀವಿ, ಮತ್ ಮೊಟ್ಟೆ 15 ರೂಪಾಯಿ ನಂಗೆ ಕೊಡ್ತೀವಿ. ಡೈಲಿ ಯಾರಾದ್ರೂ ಒಬ್ರು ತಗೊಂಡ್ ಹೋಗೇ ಹೋಗ್ತಾರೆ. ಮತ್ ಅಲ್ಲಾಗೆ 10,000 ಬರುತ್ತೆ ಲಾಭ. ಅದ್ರಾಗ 2 ಬೂಸ ಹಾಕ್ತಿವಿ, ನೇಪಿಯರ್ ಹಾಕಿದೀವಿ, ಅದ್ರಾಗೂ 8,000 ತಿಂಗಳಿಗೆ ಆದಾಯ ಬರುತ್ತೆ. ಯಾವ್ದ್ರಾಗೂ ಏನ್ ಲಾಸ್ ಆಗಲ್ಲ, ಒಟ್ಟು ನಿಷ್ಠೆ ಶ್ರದ್ಧೆಯಿಂದ ಮಾಡ್ಬೇಕು. ಈಗ ನಿಮ್ಗೆ 1 ಎಕರೆ ಜಮೀನ್ ಇತ್ತು, ಅದ್ರಲ್ಲಿ ದುಡ್ದು 2 ಎಕರೆ ಮಾಡ್ಕೊಂಡ್ರ, ಮತ್ತೆ ಬೇರೆಯವರೆಲ್ಲ ಗುತ್ತಿಗೆ ಇಟ್ಕೊಂಡಿದ್ರ, ಒಟ್ಟಾರೆ ಕೃಷಿಯಲ್ಲಿ ನೆಮ್ಮದಿ ಕಂಡಿದ್ರೆ? ನೆಮ್ಮದಿ ಕಂಡಿದೀವಿ, ಆರಾಮಾಗಿದೀವಿ. ಈಗ ರೇಷ್ಮೆ ಕೃಷಿ ಸಾಕಷ್ಟು ಉತ್ತಮವಾಗಿ ಮಾಡ್ತಾ ಇದ್ರ, ಇದ್ರ ಬಗ್ಗೆ ಏನಾದ್ರೂ ನಮ್ಮ ಕೃಷಿಕರಿಗೆ ಮಾಹಿತಿ ಬೇಕು ಅಂದ್ರೆ ನಿಮ್ ಮೊಬೈಲ್ ಸಂಖ್ಯೆ ಹೇಳಿ. 81-97-08-20. ಮತ್ತೊಮ್ಮೆ ಹೇಳಿ ಮೊಬೈಲ್ ಸಂಖ್ಯೆ. 81-97-08-20. ಅಂದ್ರೆ ಈ ನಂಬರ್ಗೆ ನಿಮಗೆ ಫೋನ್ ಮಾಡಿದ್ರೆ ನಮ್ಮ ರೈತ ಬಾಂಧವರು ಈ ರೇಷ್ಮೆ ಒಂದು ಕೃಷಿ ಬಗ್ಗೆ ಏನಾದ್ರೂ ನಿಮಗೆ ಗೊತ್ತದಷ್ಟು ಮಾಹಿತಿಯನ್ನ ಕೊಡ್ತೀರಾ? ಹ್ಮ್ ಸರ್. ಒಳ್ಳೇದು ಮಹೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ರೇಷ್ಮೆ ಕೃಷಿಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಕೇಳೋಣ ರೈತರಿಗೆ ಸಲಹೆ. ಹಣ್ಣುಗಳಲ್ಲಿ ಹಲವಾರು ಹಣ್ಣುಗಳನ್ನು ನಾವು ತಿಂತಾ ಇದ್ದೀವಿ. ಯಾಕಂದ್ರೆ ಪ್ರತಿಯೊಬ್ಬ ಪ್ರಜೆಯು ಭಾರತದಲ್ಲಿ ಪ್ರತಿದಿನ 150 ಗ್ರಾಂ ಹಣ್ಣು ಸೇವನೆ ಮಾಡಬೇಕು, ಆಮೇಲೆ 325 ಗ್ರಾಂ ತರಕಾರಿ ಸೇವನೆ ಮಾಡಬೇಕು. ಆದ್ದರಿಂದ ಮನುಷ್ಯ ಒಂದು ಆರೋಗ್ಯವಾದ ಗುಣಮಟ್ಟಗಳನ್ನು ಅವನು ಕಾಪಾಡಿಕೊಂಡು ಹೋಗ್ತಾನೆ. ಅಂಥವ್ರಿಗೆ ಯಾವುದೇ ರೋಗ ರುಜಿಗಳನ್ನು ಕಂಡು ಬರೋದಿಲ್ಲ. ಡಾಕ್ಟರ್ಗಳು ಕೂಡ ಇದನ್ನೇ ಎಲ್ಲ ಹೇಳ್ತಾ ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಹಣ್ಣನ್ನು ತಿನ್ನೋದು ನಾವು ಕಡಿಮೆ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಅವು ಮಾರ್ಕೆಟಲ್ಲಿ ನಮಗೆ ಬೇಕಾದಾಗ ಲಭ್ಯವಾಗಿರುವುದಿಲ್ಲ. ಆಮೇಲೆ ಸಮಟೈಮ್ ಅವು ಮಾರ್ಕೆಟಲ್ಲಿ ದುಬಾರಿ ಆಗಿರ್ತವೆ. ಆಮೇಲೆ ಇನ್ನೊಂದೇನಂತಂದರೆ ನಮಗೆ ಹಣ್ಣು ಬೆಳೆಯಲು ಭಾಳ ಕಷ್ಟ. ಎಲ್ಲ ಬೇರೆ ಕ್ರಾಪ್ ಆದರೆ 3 ತಿಂಗಳು ಹಾಕಿ ಬೆಳೆದು ಮುಗಿಸ್ಬಿಡ್ಬೋದು. ಆದರೆ ಹಣ್ಣು ಬೆಳೀಲಿಕ್ಕೆ ಸುಮಾರು ವರ್ಷನೇ ಬೇಕಾಗ್ತದೆ. ಯಾಕಂದರೆ ಅದು ಫಿಸಿಯೋಲಾಜಿಕಲ್ ಮೆಚುರಿಟಿಗೆ ಬರೋಕ್ಕೆ 7-8 ವರ್ಷ ಬೇಕು, ಹಣ್ಣು ಬಿಡೋಕ್ಕೆ 1 ವರ್ಷ ಬೇಕು. ಈ ಒಂದು ನಿಟ್ಟಿನಲ್ಲಿ ಹಣ್ಣುಗಳನ್ನು ನಾವು ತಿನ್ನೋದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಸಪೋಟ ಕಲ್ಟಿವೇಷನ್ ಇದೆಯಲ್ಲ, ಇದು ಬಹಳ ಒಂದು ಪ್ರಮುಖವಾದ ಬೆಳೆಯಾಗಿದ್ದು ಇದು ವಾಣಿಜ್ಯ ಬೆಳೆ ಕೂಡ ನಮ್ಮ ಭಾರತ ದೇಶದ ಆಗಿರ್ತದೆ. ಈ ಬೆಳೆ ಬೆಳೀಲಿಕ್ಕೆ ಸುಮಾರು ರೈತರು ಬಹಳ ಕಷ್ಟಪಡಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ತಳಿಗಳ ಲಭ್ಯತೆ ಏನೈತಲ್ಲ ಅದು ಬಹಳ ಕಡಿಮೆ. ಯಾಕಂದ್ರೆ ಇದನ್ನು ಹೆಚ್ಚಾಗಿ ಸಂಶೋಧನೆ ಮಾಡಿರೋದು